1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲವ್ವ ಯಾವ ಯಾವತ್ತೇ ನೋಡಿನಿ ನಾನು, ಒಂದನೇ ಸರಿ ಕೂಗ್ದಾಗ ನೀನು ಹೂ ಅನ್ನಕಿಲ್ಲ, ಎರಡನೇ ಸರಿ ಕೂಗ್ಬೇಕು ಇಲ್ಲಾಂದ್ರೆ ಮೂರನೇ ಸರಿನು ಕೂಗ್ಬೇಕು, ಒಂದೊಂದ್ ಸರಿ ನಾಲ್ಕನೇ ಸರಿ ಕೂಗಿದ್ರು ಹೂ ಅನ್ನಕಿಲ್ವಲ್ಲ. ಅದಕ್ಕೆ ಇಷ್ಟ ದೊಡ್ಡ ಮನೇಲಿ ಅಡಿಗೆ ಮನೇಲಿ ಕೆಲಸ ಮಾಡ್ತಿರ್ತೀನಿ, ಮುಂದೆ ಜಗತಿ ಹತ್ರ ಕೂಗಿದ್ರೆ ಕೇಳ್ಬಾರ್ದ? ನಿಜ ನಿಜ, ಅದ್ರಲ್ಲೂ ಪಾತ್ರೆ ತೊಳೆಯಕ್ಕೆ ಇತ್ಲುಗೊಂಡೋಗ್ಬಿಟ್ರೆ ನೀನು. ನಾವು ಕೂಗದಂತೂ ನಾವು ಕೂಗಿ ಕೂಗಿ ಸಾಕಾಗ್ಬೇಕು ಅಷ್ಟೇ, ಬಾಯಿ ನೋಯಿಸ್ಕೋಬೇಕು. ಸರಿ 15 ದಿನದಿಂದ ಎಲ್ಲೋಗಿದ್ದೆ? ಅಯ್ಯೋ ನಮ್ ಕಡೆ ಯಾರಿಗೊಬ್ರು ಹುಷಾರ್ ಇರಲಿಲ್ಲ ಕಮಲವ್, ಹಂಗಾಗ್ಬಿಟ್ಟು ಸಿಟಿ ಅವರು ಒಸಿ ಬೀಡಿ ಸಿಗರೇಟ್ ಸೇತ್ಕೊಬಿಟ್ಟು ಒಸಿ ಎಡಬಟ್ ಮಾಡ್ಕೊಬಿಟ್ಟಿದ್ರು. ಈಗ ಪರವಾಗಿಲ್ಲ, ಹುಷಾರಾಗಿ ಮೊನ್ನೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಬಂದ್ ಅವ್ರ ಊರಿಗೆ ಬಿಟ್ಬಿಟ್ಟು ಇಲ್ಲಿಗೆ ಬಂದಿರೋದು. ನಾನು ಫಸ್ಟ್ ಕಮಲವನ್ ನೋಡ್ಬೇಕು ಅಂತ. ಹ್ಮ್ ರಾಜಣ್ಣ ಬಪ್ಪು ಏನಾದ್ರು ಒಂದ್ ರೆಡಿ ಮಾಡ್ಕೊಂಡಿರ್ತಾನ ಅವನು ಹೇಳಕ್ಕೆ. ಏ ರಾಜಣ್ಣ ಇರೋ ಬೇರೆ ಅದ್ರಲ್ಲಿ ಬೇಕಾದ್ರೆ ನಾವು ಸುಳ್ಳು ಹೇಳ್ಬೋದು ನಾವು, ಬಟ್ ಹುಷಾರ್ ತಪ್ಪದವ್ರ ಬಗ್ಗೆ ಸುಳ್ಳು ಹೇಳಕ್ಕದ್ದಪ್ಪ. ಇದೇನಾ ಸುಬ್ಬಣ್ಣ ಬತ್ತಿರಂಗನ ಹೂವ ಇದ್ ಯಾರನ್ನ ಜೊತೆ ಕರ್ಕೊಬತ್ತಪ್ಪ? ಅಲ್ಲ ಅದೇನ ಕಮಲಕ್ಕನ್ನ ನೀನ್ ಅದೇನ ಕೇಳ್ತಿದ್ದೀಲ್ಲ, ಒಂದ್ಸಲ ಕೂಗಿದ್ರೆ ಹೂ ಅನ್ನಕ್ಕಿಲ್ಲ, ಹೇಳು ಕಮಲಕ್ಕ ನಾನ್ ಬೆಲೆ ಏನಾಗ್ಬೇಕು ಒಂದ್ಸಲಕ್ಕೆ ಹೂ ಅನ್ಬಿಟ್ರೆ ಅಂತ. ಇಲ್ಲ ಹೇಳಾಯ್ತು ಕಣ್ ಸುಮ್ಮಿರು, ನೀನ್ ಅದಾದ್ನೆ ಕೆಣಕ್ ಬಿಡ. ಸುಬ್ಬಣ್ಣಪ್ಪ ಎಲ್ಲ ತುಂಬಿ ತುಳುತ್ತಾ ಐತೆ ಇವತ್ತು ಇಲ್ಲಿ ಕಮಲಕ್ಕನ ಜಗಲಿ ಅದಿರ್ಲಿಕ್ಕಪ್ಪ. ಏನ್ ಜೊತೆಗೆ ಒಬ್ರು ಕರ್ಕೊ ಬಂದಿದ್ದಿ ಇವತ್ತು? ಹೌದು ಮತ್ತೆ ನಮಸ್ಕಾರ. ನಮಸ್ಕಾರ, ಹೆಸರೇ ಹೇಳಿಲ್ಲ ನೋಡಪ್ಪ ಶುರು ಮಾಡ್ದ ನಮಸ್ಕಾರ. ಬಂದ ತಕ್ಷಣನೆ ಅವ್ರ ಮುಖ ನೋಡಿದ ತಕ್ಷಣನೆ ಮೊದಲನೇ ನಮಸ್ಕಾರ ಬಡದ್ ಬಿಡ್ಬೇಕು, ಈಗ ಪರಿಚಯ ಮಾಡ್ಕೊಡು. ಆಮೇಲೆ ಇಲ್ವಸಿ ಕೇಳು, ಅವನು ಹಂಗ್ ಮಾತಾಡ್ಬಿಡ್ತಾನೆ ಅಂತಂದ್ರೆ ಅದ್ರಿಂದ ಏನಾದ್ರು ಬಂದಿರ್ತದೆ, ನಂಗೆ ಏನಾದ್ರು ಫಾಯ್ದೆ ಇದೆ ಅಂತ ನೋಡ್ಕೊತಾನೆ. ಅದಕ್ಕೆ ಮುಂಚಿತವಾಗಿ ನಮಸ್ಕಾರ ಬಿಡ್ಬೇಕು. ಈಗ ಫಾಯ್ದೆ ಐತೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದು. ನೋಡಿದ್ರೆ ನಮ್ಮ ಸಾಹೇಬ್ರ ಕಣ್ಣಂಗೆ ಕಾಣ್ತವ್ರೆ. ಜೇಬಲ್ ಪೆನ್ ಇದ್ರೆ ಸಾಹೇಬ್ರು ಅಂತ ಇಲ್ಲ ಇಲ್ಲ ಇಲ್ಲ. ಈಗ ಮುಖ ನೋಡದಾಗ ಗೊತ್ತಾಗ್ಬಿಡ್ತದೆ. ಈಗ ನೋಡಿ, ಈಗ ನಾನು ಏನ್ ಅನ್ಕೊಂಡಿವಿ ಅದ್ ನಿಜ ಆಗ್ಬೋದು ಹೇಳು ನೀನೀಗ. ಈಗ ನೀನು 15 ದಿನದಿಂದ ಬಂದಿಲ್ವಲ್ಲ, ಅದಕ್ಕೆ ಇದೆಲ್ಲ ಮಾಡ್ಕೊಂಡು ಯಾರು ಏನು ಹೇಳ್ದೆ ಕೇಳ್ದೆ ಇರ್ಲಿ ಅಂತ ಪ್ಲಾನ್ ಮಾಡ್ಬೇಡ. ನಾನು ಉದ್ದೇಶ ಇಟ್ಕೊಂಡೆ ಅವ್ರನ್ನ ಕರ್ಕೊಂಡ್ ಬಂದಿವಿನಿ. ಸರಿ ಕಪ್ಪ. ಇವ್ರು ಗಂಗೆ ನರಸಿಂಹಯ್ಯ ಅಂತ. ಈಗ ನಾಗನಹಳ್ಳಿ ತಾವ ಒಂದು ರೈತ ತರಬೇತಿ ಕೇಂದ್ರ ಐತೆ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ. ಅಲ್ಲಿ ರೈತರಿಗೆ ಅನುಕೂಲ ಆಗೋಂಗೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಹಂಗೆ ಕಾರ್ಯಕ್ರಮಗಳನ್ನ ನಡೆಸುವಾಗ ಯಾರೊಬ್ರು ರೈತರು ಹೇಳಿದ್ರಂತೆ ಪಕ್ಕದಳ್ಳಿಯವರು, ಅಲ್ಲ ಸ್ವಾಮಿ ನೀವೆಲ್ಲ ಹೇಳ್ಕೊಟ್ಟಿದ್ದೀರಿ ಅದೆಲ್ಲ ವಸಿ ನಮ್ಮ ಹಳ್ಳಿಗೆ ಬಂದು ಅದೆಲ್ಲ ಹೆಂಗ್ ಮಾಡಿದೀವಿ ಅಂತ ವಸಿ ನೋಡ್ಕೊಂಡೋಗಿ ಅಂತ ಪಕ್ಕದಳ್ಳಿಗೆ ಬಂದಿದ್ರು. ಹಂಗೆ ನಾನು ಈಗ ನಿಮ್ಮ ಅವಶ್ಯಕತೆ ನಮಗೂ ಐತೆ ವಸಿ ಬಂದೋಗಿ ಹಿಂದೆ. ಒಳ್ಳೆ ಕೆಲಸ. ಈಗ ನೀನ್ ಇರೋ ದಿನಾನೇ ಬಂದವರಲ್ಲ, ಇವತ್ತೇ ಬಂದಿವ್ನಿ ನೋಡ್ ನಾನು, ನನ್ನ ದೃಷ್ಟಿ ಹೆಂಗಿದ್ದು. ಈಗ ರಾಜಣ್ಣ ಹೇಳಪ್ಪ, ಗೊತ್ತಾಯ್ತೇನಪ್ಪ ಇವ್ರು ನೋಡಿದ್ದಿಲ್ಲ ಅವತ್ ಕಮಲಕ್ಕ ಗಂಗ ನರಸಿಂಹಯ್ಯ ಅಂತ ಎಲ್ಲ ಇವರು. ಈಗ ಪ್ರೀತಿಯಿಂದ ನಿಮ್ಮನ್ನ ಗಂಗಣ್ಣ ಗಂಗಣ್ಣ ಅಂತ ಕರೀತಾರ? ಗಂಗಣ್ಣ ಅಂತ ಕರೀತಾರೋ ನರಸಿಂಹಣ್ಣ ಅಂತ ಕರೀತಾರೋ? ಗಂಗಣ್ಣ ಅಂತಾನೆ ಕರೀತಾರೆ. ಅಲ್ಲ ನಿಮ್ ಅಪ್ಪ ಅಮ್ಮ ಇಷ್ಟು ಉದ್ದ ಹೆಸರು ಇಟ್ಬಿಟ್ಟವ್ರೆ, ಅವಸಿ ಕರಿಯೋದ್ ಕಷ್ಟ, ಅದಕ್ಕೆ ನೀವೇ ಹೇಳ್ಬಿಡಿ ಗಂಗಣ್ಣ ಅಂತ. ಗಂಗಣ್ಣ ಈಗ ನಮ್ಮೂರ್ಗೆ ನಿಮ್ಮನ್ನು ಒಂದಿನ ಕರೆಸ್ತೀವಿ, ಒಂದ್ ಕಾರ್ಯಕ್ರಮ ಮಾಡವ. ಈಗ ಮಾಗಿ ಉಳ್ಮೆ, ಈಗ ನಮ್ಮೂರಾಗು ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ, ಮಾಡೋರು ಅವ್ನ್ ತಿಳ್ಕೊಂಡಿರೋದೇ ಸರಿ ಅನ್ನೋಂಗ್ ಮಾಡ್ತಾನೆ, ಅದನ್ ನೋಡ್ಕೊಂಡು ಇನ್ನೊಬ್ಬ ಅವನಿಗಿಂತ ಕೆಟ್ಟದಾಗ ಮಾಡ್ತಾನೆ. ಹಂಗಾಗಿ ಮಾಗಿ ಉಳ್ಮೆ ಹೆಂಗ್ ಮಾಡ್ಬೇಕು ಏನು ತರಬೇತಿ ಕೇಂದ್ರದಲ್ಲಿ ನೀವೇನ್ ಹೇಳ್ತೀರಿ, ನಾವ್ ತಿಳ್ಕೊಳ್ಬೇಕಾಗಿರೋದ್ ಏನು? ಅದ್ರಲ್ಲೂ ಇಲ್ಲಿ ನೋಡಿ ಇಲ್ಲಿ ಕೂತವ್ ನೋಡಿ ಇಷ್ಟೊತ್ತು ಮಾತಾಡ್ತಿದ್ದಲ್ಲ, ಇದ್ಯಾಕಪ್ಪ ನನ್ ಬಿಟ್ರೆ ಯಾರು ಕಣಕ್ಕಿರುವ ಈ ಅಪ್ಪನಿಗೆ ವಸಿ ಅರ್ಥ ಆಗೋಗಿ ಹೇಳ್ಕೊಟ್ಟು ಕೇಳ್ತೋ ಅಂತ ಹೇಳ್ತಾ ಇರೋಣ. ನೀನ್ ಬೇರೆ ಮಾಸ್ಕ್ ಹಾಕತಿಯೇ ತೆಗಿತೀಯ, ಹಾಕತಿಯೇ ತೆಗಿತೀಯ, ನೋಡ್ ನಗದ್ ನೋಡ್ ಕಮಲವು ಹೇಳು ಸುಬ್ಬಣ್ಣ. ಈಗ ನಾನ್ ಹೇಳದೇನಿಲ್ಲ ಅಲ್ಲಿ, ಹೇಳಿ ಗಂಗಣ್ಣ ಈಗ ಮಾಗಿ ಉಳ್ಮೆ ಹೆಂಗ್ ಮಾಡ್ಬೇಕು ಏನು ಅಂತ. ಶಂಕರಣ್ಣವ್ರೆ ನಮಸ್ಕಾರ. ನಮಸ್ತೆ ಹೇಳಿ ಸಾಹೇಬ್ರೇ. ನಿಮ್ಮ ಆಶೀರ್ವಾದ ದೊಡ್ಡವರ ಆಶೀರ್ವಾದ. ನೀವು ಈಗಾಗಲೇ ವ್ಯವಸಾಯ ಮಾಡ್ತಾ ಎಷ್ಟು ಎಕರೆ ಇದೆ ಜಮೀನು? ನಂದೊಂದು 5 ಎಕರೆ ಇದೆ. 5 ಎಕರೆ ಏನು, ಎಲ್ಲ ನೀರಾವರಿನ ಇಲ್ಲ ಕುಷ್ಕಿನ? ಬೋರ್ವೆಲ್ ಗಳು ಹಾಕ್ಸ್ಕೊಂಡಿದ್ದೇವೆ. ನೀರಾವರಿ ನೀರಾವರಿ ನೀರಾವರಿ ಮಳೆಗಾಲದ ಒಂದಷ್ಟು ಅದೆ. ಗೆಜ್ಲು ಭೂಮಿ? ಗೆಜ್ಲು ಭೂಮಿ. ಡ್ರೈ ಲ್ಯಾಂಡ್ ಅಂತಾರಲ್ಲ, ಒಣ ಬೇಸಾಯ ಮಾಡ್ತೇವೆ. ಈಗ ನೀವೇನೇನ್ ಮಾಡ್ತೀವಿ ಒಣ ಬೇಸಾಯದಲ್ಲಿ? ಮಾಮೂಲಿ ರಾಗಿ ಬೆಳಿತೀವಿ, ಹುಳ್ಳಿ ಕಾಳು, ಆಮೇಲೆ ನೀರಾವರಿಯಲ್ಲಿ ತೋಟಗಾರಿಕೆ ಸಂಬಂಧಪಟ್ಟಂಗೆ ಬಾಳೆ ಗಿಡ ಹಾಕೊಂಡಿದ್ದೆ, ಎಲ್ಲ ಮಾಡ್ತಾ ಇದೀವಿ. ನನ್ ಪಕ್ಕದ ಕೂತವನಲ್ಲ ಇವನೇ ನಮ್ ಜಮೀನ್ದೆಲ್ಲ ಕೆಲಸ ಮಾಡ್ತಿರೋದು. ಅಂದ್ರೆ ಶಂಕರಣ್ಣ ಇಲ್ಲ ಗಂಗಣ್ಣವ್ರೆ, ಜೊತೆ ಸೇರ್ಕೊಂಡ್ರೆ ತಾನೆ ರೈತರು ಅಂದ್ರೆ ಒಬ್ಬೊಬ್ರೆ ಮಾಡಕ್ಕಾಗದ. ಆ ಜೊತೆಗೆ ಸೇರ್ಕೊಂಡ್ಬಿಟ್ಟು ಇಲ್ಲ, ಆ ತರ ಏನಿಲ್ಲ, ಅವ್ರ ಪಕ್ಕದ ಜಮೀನಲ್ಲೇ ನಂದು ಇರೋದು ಜೊತೆನೆ. ಇಲ್ಲ ಏನಿದ್ರು ಶಂಕರಣ್ಣ ಆರಾಮ್ರೆ, ನೀವು ಪೆನ್ ಹಾಕೊಂಡಿದ್ರಿ ಅದಕ್ಕೆ ನಿಮ್ನ ಸಾಹೇಬ್ರು ಅಂತ ಅನ್ಬಿಟ್ಟ ನೋಡಿ ಬಂದ ತಕ್ಷಣ ನೋಡಿ. ಹಂಗೆ ಅವನು ಹೊರಗಡೆ ಹೋಗಾಗ ಎರಡೆರಡು ಪೆನ್ ಹಾಕೊಂಡೋಯ್ತಾನೆ. ಯಾಕೆ? ಅವನು ಸಾಹೇಬ್ರು ಅಂತ ತಿಳ್ಕೊಳ್ಳಿ ಹಂಗೆ ನೋಡಿ. ಶಂಕರಣ್ಣವ್ರು ಹಿಂಗಂತಾರೆ ರಾಜಣ್ಣ? ಅಲ್ಲ ಪೆನ್ ಹಾಕೊಳ್ಳೋದು ತಪ್ಪ ಗಂಗಣ್ಣವ್ರೆ. ಏನಿಲ್ಲ ವಿದ್ಯಾವಂತರು ಪೆನ್ ಮಾಡಿಕೋಬಹುದು. ಹೇಳಿ ಅವನ್ಗ ಸರಿಯಾಗಿ ಫೋನ್ ನಂಬರ್ ಇದ್ದಾಗ ಎಲ್ಲೂ ಪೆನ್ ಸಿಗ್ತಾವದಾಗ ಒಂದ್ ನಂಬರ್ ಬರ್ಕೊಳಕ್ಬೇಕು. ನಾನು ಓದಿವಿನಿ 8ನೇ ತರಗತಿ ಇವ್ರಿಗೆ, ಸುಮ್ನೆ ಅಲ್ಲ ಬರ್ಕತೀನಿ ಎಲ್ಲನು. ಅವನ್ ಜಮೀನು ನನ್ ಜಮೀನು ಎಲ್ಲನು ಸೇರ್ಕೊಂಡು ನಾನೇ ಹರ್ಕೊಂಡ್ ಕೆಲಸ ಮಾಡ್ತಿರೋದು. ಇವ ಊರ್ ಸತ್ತೋದು ಹಿಂಗ ಆಗ್ಬಿಟ್ಟದೆ ಕೆಲಸ. ಇವ ಏನ್ ಗೊತ್ತಾ ಗಂಗಣ್ಣವ್ರ ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಂಡ್ರೆ ನಿಮ್ಮಂತವ್ರ ಸಾಹೇಬ್ರು ಬಂದಾಗ ಬರೀ ಹಿಂಗ್ ಹೇಳ್ಬಿಟ್ಟು ನಮ್ಗೆ ಅವಮಾನ ಮಾಡೋದು. ಈ ಕೆಲಸನ ಮಾಡಿರ ಈಗ ಹೊಸಿ ಹಂಗೆ ಪ್ರಶ್ನೆ ಕೇಳ್ತಾ ಹೋಗಿ ನಿಮ್ಗೆ ಗೊತ್ತಾಯ್ತು. ನೋಡಿ ನೋಡಿ ಈಗ ನೀರಾವರಿ ಭೂಮಿ ಅಂದ್ರೆ ಮಾಮೂಲಿ ಬೆಳೆ ಬೆಳಿತೀರಾ ಎಲ್ಲ ಮಾಡ್ತೀರಾ? ಎಲ್ಲ ಒಂದು ಬೆಳೆ ಆದ್ಮೇಲೆ ಇನ್ನೊಂದ್ ಬೆಳೆ ಎಲ್ಲ ಮಾಡ್ತೀರಾ? ಈಗ ಒಣ ಭೂಮಿ ಅದಲ್ಲ ಕುಷ್ಕಿ, ಕುಷ್ಕಿಲಿ ನೀವು ಬೆಳೆ ತಕೊಂಡ್ಮೇಲೆ ಮಾಗಿ ಉಳಿಮೆ ಮಾಡೋದು ಗೊತ್ತಾ ನಿಮ್ಗೆ ಚಿಕ್ಕಣ? ಇಲ್ಲ ಇದುವರೆಗೂ ಮಾಡೇ ಇಲ್ವಲ್ಲ ಗಂಗಣ್ಣವ್ರ ಅನ್ನೋದ. ಒಳ್ಳೆ ಪ್ರಗತಿಪರ ರೈತರು ನೀವು. ನಮ್ದು ಏನಂದ್ರೆ ದವಸ ಧಾನ್ಯ ಎಲ್ಲ ತುಂಬಕೊಂಡ್ಮೇಲೆ ಮಳೆ ಹೋಗಿದ ನೋಡ್ಕೊಳ್ಳೋದು ಅಷ್ಟೇ ಅಷ್ಟೇ. ಈಗ ಶಂಕರಣ್ಣ ಒಂದ್ ಕೆಲಸ ಮಾಡ್ಬೇಕು ಇವಾಗ, ಇವತ್ತೇ ತಿಳ್ಕೊಳ್ಳಿ ಹೇಳಿ. ಸುಬ್ಬಣ್ಣವ್ರು ಕರ್ಕೊಂಡ್ ಬಂದವ್ರೆ ಇವತ್ತು ಜಗಲಿ ಕಟ್ಟೆಗೆ. ಅದರಿಂದ ನೀವು ಏನು ಹೊಲನ ಕುಷ್ಕಿನಲ್ಲಿ ಕಟಾವ್ ಮಾಡ್ತಿರಲ್ಲ ಬೆಳೆನ, ಈಗ ರಾಗಿ ಬೆಳಿತಿರೋ ತೊಗರಿ ಬೆಳಿತೀರೋ ಏನಾರು ಬೆಳಿತಿರೋ, ಮುಂಗಾರಲ್ಲಿ ಬೆಳೆ ಬೆಳಿತಿರಲ್ಲ, ಮುಂಗಾರಲ್ಲಿ ಹಾಕಿ ಹಿಂಗಾರಲ್ಲಿ ಕಟಾವ್ ಮಾಡ್ಬಿಡ್ತಿರಲ್ಲ, ಅವಾಗ ತೇವಾಂಶ ಇರ್ತದೆ. ತೇವಾಂಶ ಇದ್ದಾಗ ನೀವು ಒಂದ್ ಮಾಗಿ ಉಳ್ಮೆ ಮಾಡ್ಬೇಕು. ಮಾಗಿ ಉಳ್ಮೆ ಅಂದ್ರೆ ಏನಂದ್ರೆ ಬಿದ್ದಂತ ಅಲ್ಲಿ ತೇವಾಂಶ ಇರ್ತದೆ, ಭೂಮಿ ಮೇಲೆ ಬಿದ್ದಿರೋಂತಹ ಕಡ್ಡಿ ಕಸ ಎಲೆ ತರಗು ಹಾಳು ಏನೇನ್ ತ್ಯಾಜ್ಯ ವಸ್ತುಗಳು ಇರ್ತಾವ ಅವೆಲ್ಲ ಮಾಗಿ ಉಳ್ಮೆ ಮಾಡಿದಾಗ ಭೂಮಿ ಮೇಲೆ ಸೇರ್ಕೊಂಡು ಭೂಮಿ ಫಲವತ್ತೈತದ ಕಣ್ಣ. ಇದು ಗೊತ್ತಿಲ್ಲ ನಿಮ್ಗೆ? ಈಗ ನಿಮ್ಗೆ ಯಾರು ಇಲ್ಲಿವರೆಗೆ ಹೇಳ್ಕೊಟ್ಲಿಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲ ನೀವು ಯಾಕೋ ದೊಡ್ಡ ರೈತರು ಹಂಗಿದ್ದೀರಾ, ನೀವು ರಾಜಣ್ಣ ಹೇಳ್ದಂಗೆ ನೀವು ಉಸ್ತುವಾರಿ ರೈತರು ಇರಂಗಿದ್ದೀರಿ. ನೀವು ಅಟ್ಲೀಸ್ಟ್ ಇಲ್ಲ ಒಂದ್ ಕಬ್ಬುಣ್ಣೆ ಯಾಂತ್ರೀಕರಣ ಆಗ್ಬಿಟ್ಟದ ಇವಾಗ ಎಲ್ಲ ದೇಶ, ಯಾರು ನೇಗಿಲ ಮೇಲೆ ಕೈ ಮಾಡ್ತಾ ಇಲ್ಲ. ನಿಮ್ಮಂತವ್ರು ಏನ್ ಮಾಡ್ತಾರೆ, ಬಲ್ಲ ತಿಮ್ಮ ಅಲ್ಲೊಂದ್ 2 ಎಕರೆ ಹುತ್ತು ಬಿಡ್ಲಾ ಅಂತೀರ, ತಗೊಂಡೈತಾರೆ. ನೋಡೋದು ಇಲ್ಲ ಮೂಲೆ ಉಳಿದವನ್ನ ಎಲ್ಲಿ ಉಳಿದ ಗೊತ್ತಿಲ್ಲ. ಜಮೀನ್ದಾರು ನೀವೇನ್ ಮಾಡ್ಬೇಕು ಅಂದ್ರೆ, ಮಳೆ ಬಿದ್ದ ಕ್ಷಣ ಏನ ತೇವಾಂಶ ಇರ್ತದಲ್ಲ ಅವಾಗ ಮಾಗಿ ಉಳುಮೆ ಮಾಡಿಸಿ. ಮಾಗಿ ಉಳುಮೆ ಮಾಡೋದ್ರಿಂದ ಸಾಯಬ್ರು ಹೇಳದ ಸರಿಯಾಗಿ ತಿಳ್ಕೋ, ಮಾಡೋ ನೀನ್ ಜೊತೆಗಿರ್ತೀನಿ. ಶಂಕರಣ್ಣ ಅಂದ್ರೆ ಮಳೆ ಬಿದ್ದ ತಕ್ಷಣ ನೀವೇನ್ ಮಾಡ್ಬೇಕು, ಆಳವಾಗಿ ಎಂಟೆ ಎಲ್ಲ ಎದ್ದೊಳಗೆ ಉಳುಮೆ ಮಾಡಿಸ್ಬೇಕು. ಏನು ಎಲೆ ಕಡ್ಡಿ ಕಸ ಎಲ್ಲ ಒಳಗೆ ಸೇರ್ಕೊಂಡು ಭೂಮಿ ಎಲ್ಲ ಕಳೆದ ತೇವಾಂಶದಲ್ಲಿ ಕೊಳೆದ್ಕೊಂಡು ಸೂಕ್ಷ್ಮ ಜೀವಿ ಕಾಂಪೋಸ್ಟ್ ಆಗ್ಬಿಡ್ತದೆ. ಉತ್ತಮವಾಗ್ತದೆ, ಮುಂದೆ ಬೆಳೆಗೂ ಅನುಕೂಲ ಆಯ್ತದೆ. ಕಮಲವ ಈ ಮಾಗಿ ಅನ್ನೋದ್ರಲ್ಲಿ ಮಾಗಿ ಅಂದ್ರೆ ಏನವ, ಮಾಗಿರೋ ಹಣ್ಣು ಅನ್ನೋ ಕಿಲೋ ಅವ ನಾವು ಮಾಗದು ಅನ್ನೋದು. ಸಾಹೇಬ್ರು ಹೇಳ್ತಿರೋದು ನೋಡ ಅಲ್ಲಿಗೆ ಭೂಮಿನಾಗ ಮಾಗಿಸ್ಬೇಕು. ಹಣ್ಣು ಮಾಗಿಸಿ ತಿಂತೀವಿ, ಭೂಮಿನೂ ಮಾಗಿಸಿದ್ರೆ ನಮ್ಗೆ ಉತ್ತಮ ಫಸಲು ಕೊಡ್ತದೆ. ನೀವು ಅದನ್ನ ಮುಂದಿನ ಬೆಳೆನಲ್ಲಿ ಒಳ್ಳೆ ಉತ್ತಮವಾದ ಬೆಳೆಗಳನ್ನ ಬೆಳಿಬಹುದು. ಕ್ರಿಮಿ ಕೀಟ ಇನ್ನೊಂದ್ 2 ಮಾತು ಹೇಳ್ಬಿಡ್ತೀನಿ. ಈ ಕಿಮ್ಲಿ ಕೀಟ ಹುಳ ಅಪ್ಟೆ ಏನೇನ್ ಇರ್ತವೆ ಅವೆಲ್ಲ ಸತ್ತೋಯ್ತವೆ. ನಿಜ ನಿಜ. ಈಗ ಮಾಗದ ಹಣ್ಣಿಗೆ ಎಷ್ಟು ರುಚಿ ಇರ್ತದೆ ಅಲ್ವಾ, ಭೂಮಿಗೂ ಅಷ್ಟೇನೆ. ದ್ವಾರ ತಿಂದ್ರೆ ರುಚಿ ಇದ್ದಪ್ಪ, ದ್ವಾರ ಹಣ್ಣು ಕೆಲವು ಹಣ್ಣುಗಳು ಚೆನ್ನಾಗಿರ್ತದೆ, ಆದ್ರೆ ಮಾಗದ ಹಣ್ಣ ತಿನ್ನಕ್ಕೆ ಒಂದ್ ಆನಂದ ಮಜಾ. ಇದು ಅಷ್ಟೇ ರಸ ಹೆಂಗಿದ್ದಪ್ಪ ಅದ್ರಲ್ಲಿ, ಮಾಗದ ಮಾವನ ಹಣ್ಣಲ್ಲಿ ಹೆಂಗಿದ್ದು ರಸ ಸಂಕ್ರಣ. ಮಾಗದ ಹಣ್ಣ ಮೇಲೆ ತಿನ್ನುವಂತೆ ಮಾಗದ ಹಣ್ಣನ್ನ ಬೆಳೆಸತ್ ತಿಳ್ಕೊ ಹೇಳ್ತಾ ಇದ್ರ ಸಾಹೇಬ್ರು, ಕೇಳ್ತಾ ಇಲ್ವಣ್ಣ ನಾನು. ಯಾಕೆ ಹಣ್ಣು ವಿಚಾರ, ಬರೀ ತಿನ್ನೋ ವಿಚಾರ ಬಿಟ್ಟು ಬೇರೆ ವಿಚಾರ ಬರ. ಮಾಗಿ ಮಾಗು ಅಂತ ಬತ್ತಲಪ್ಪ, ಅದೆಂತದ ಮಾಗಿ, ಅದಕ್ಕೆ ನಾನು ಹೇಳುದು ನೀನ್ ಕೇಳಿಸ್ಕೊಳ್ಳ ಶಂಕರಣ್ಣ ಹೇಳಿಲ್ಲ ಹೇಳಿ ಗಂಗಣ್ಣವ್ರೆ. ಬಡವನ ಮಾಗಿ ಉಳುಮೆ ಸಾವುಕಾರನ ಗೊಬ್ಬರಕ್ ಸಮ ಅಂತೆ. ಇಲ್ಲ ಅಂದ್ರೆ ಬಡವನ ಮಾಗಿ ಉಳುಮೆ ಬಲ್ಲಿದ ಗೊಬ್ಬರಕ್ ಸಮ ಅಂತೆ. ಅದರಿಂದ ಅವರು ದುಡ್ಡಿದ್ರೆ ತಂದಾಕ್ತಾರೆ. ನಿಮ್ಮಂತ ಏನು ರೈತರು ಬಡವರು ಆ ಉಳುಮೆನ ಮಾಡಿದ್ರೆ ಅಲ್ಲಿರೋಂತ ಗೊಬ್ಬರ ನಮ್ಗೆ ಫಲವತ್ತತೆ ಮಾಡ್ಬೇಕು. ಮುಂದಿನಿಂದ ನಿಮ್ ರಾಜನಿಗೆ ಹೇಳ್ಬಿಟ್ಟು, ರಾಜನ್ಗೂ ಗೊತ್ತದ ಗೊತ್ತಿಲ್ವಾ, ಅವಿನ್ನು ಯುವಕರೈತ. ಯಾಕಂದ್ರೆ ಅವ್ರ ಸ್ವಲ್ಪ ಶಕ್ತಿ ಚೆನ್ನಾಗದೆ, ರಕ್ತ ಚೆನ್ನಾಗದ್ ಗೇತಾವ್ ನಿಮ್ಮಲ್ಲೇ. ಮೂರತ್ತು ಮೊಬೈಲ್ ಅವ್ರ ಜಮೀನು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಸುಬ್ಬಣ್ಣನ್ ಕೇಳಿ, ನಾನು ಜಮೀನು ಮೊಬೈಲ್ ಹಿಡ್ಕೋತೀನಿ ಇಲ್ಲ ಅನ್ನಕ್ಕಿಲ್ಲ, ನಾ ಯಾತಕ್ಕೆ ಹಿಡ್ಕೋತೀನಿ ಅಂತ ಸುಬ್ಬಣ್ಣ ಹೇಳ್ತಾನೆ ಕೇಳಿ. ಏನ್ ಸುಬ್ಬಣ್ಣವ್ರ ಅವ್ರ ಮೊಬೈಲ್ ಹಿಡ್ಕೊಳ್ಳೋದು? ಅಯ್ಯೋ ಕತೆ. ಈಗ ಶಂಕರಣ್ಣನ್ ಮಾತು ಬಿಡಿ, ರಾಜಣ್ಣ ನಮ್ ಊರಲ್ಲೇ ತಿಳುವಳಿಕೆ ಇರುವಂತ ರೈತ. ಮೊಬೈಲ್ ನಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ ಏನೆಲ್ಲ ಬರ್ತದೆ ಅದೆಲ್ಲ ಓದಿ ತಿಳಿಸಿ ಹೇಳೋನೆ ಅವನು. ಈಗ ನೀವ್ ಇನ್ನೊಂದ್ ವಿಚಾರ ಹೇಳ್ತಿದ್ರಿ ಅಲ್ಲಿ, ಹೊಸಿ ಗೊಬ್ಬರದ ಖರ್ಚು ಕಡಿಮೆ ಆಯ್ತದೆ, ಕಳೆ ನಾಶಕದ ಖರ್ಚು ಕಡಿಮೆ ಆಯ್ತದೆ ಅಂತ, ಅದು ಹೊಸಿ ಹೆಂಗೆ ಬಿಡಿಸಿ ರಾಜಣ್ಣಗ್. ನೀವು ಈಗ ಶಂಕರಣ್ಣ ವಯಸ್ಸಾಯ್ತು ತಿರ್ಗಾಡ್ಕೊಂಡಿದ್ದೆ, ನೀವು ಇನ್ನು ಯುವಕ ರೈತರು, ಈಗ ನೀವೇನ್ ಮಾಡಬೇಕು ಅಂದ್ರೆ, ಈಗೇನ್ ನಾವು ರಾಸಾಯನಿಕ ಗೊಬ್ಬರ ಕೀಟನಾಶಕ ರೋಗನಾಶಕ ಕಳೆ ನಾಶಕನೆಲ್ಲ ಭೂಮಿನ ಹೊಡೆದು ಆ ಭೂಮಿ ತಾಯಿನ ಫಲವತ್ತೆಯನ್ನ ಹಾಳು ಮಾಡ್ಬಿಟ್ಟಿದೀವಿ. ಭೂಮಿಲಿ ಏನು ಇಲ್ಲ, ಭೂಮಿಲಿ ಏನು ಇಲ್ಲ ಅಂತಂದ್ರೆ ಬರೇ ಭೂಮಿ ಬರಡಾಗ ಹೋಗುತ್ತೆ, ಸತ್ವ ಕಳ್ಕೊಂಡ್ಬಿಟ್ಟದೆ. ಅದರಿಂದ ನೀವ್ ಇನ್ ಮುಂದೆ ಈಗ ಅವಾಗಿಂದ ಏನು ನಾವು ಶಂಕರಣಿ ಹೇಳ್ಬಲ್ಲ ಮಾಗಿ ಉಳುಮೆನ, ನಿಮ್ಮೊಂದಲ್ಲೂ ಮಾಡಿ ಅವರೊಂದಲ್ಲೂ ಮಾಡಿ ಎಲ್ಲಾ ತ್ಯಾಜ್ಯನ ಒಳಗಡೆ ಸೇರಿಸಿ ಕಳಿಸಿ ಭೂಮಿ ಫಲವತ್ತಾಗಿ, ಏನ್ ಮಾಗಿ ಅಂದ್ರಲ್ಲ, ಭೂಮಿ ಫಲವತ್ತಾಗಿ ಮಾಡಿ ಮತ್ತೆ ಹಸಿರೆಲೆ ಗೊಬ್ಬರ, ಈ ಸಾವಯವ ಗೊಬ್ಬರ, ಮತ್ತೆ ಎರೆಹುಳು ಗೊಬ್ಬರ, ಈ ದಯಾಂಚ ದ್ವಿದಳ ಧಾನ್ಯ ಬೆಳೆಗಳನ್ನೆಲ್ಲ ಬೆಳೆದು ಭೂಮಿಗಾಗಿ ಮಾಗಿಸಿ ಮಾಡಿದ್ರೆ ಫಲವತ್ತಾಯ್ತದೆ. ಈಗೇನು ಏನು ಎಲ್ಲ ಮಾರ್ಕೆಟ್ ನಲ್ಲಿ ಎಲ್ಲ ಗೊಬ್ಬರದ ಬೆಲೆ ಜಾಸ್ತಿ ಆಗ್ಬಿಡುತ್ತೆ, ಒಂದ್ ಚೀಲ ಅಷ್ಟು ಕಣ್ಣ ಇಷ್ಟು ಕಣ್ಣ ಜಾಸ್ತಿ ಆಗ್ಬಿಟ್ಟದೆ. ಈಗ ಅಷ್ಟೆಲ್ಲ ತಂದಾಕದ್ ಬದಲು ಈಗ 100 ಕೆಜಿ ಹಾಕ್ತಿದ್ರಿ, ಅದ್ರ ಬದಲು ಒಂದ್ 50 ಕೆಜಿ ಹಾಕೊಂಡು, ಇನ್ನು 50 ಕೆಜಿ ಹಾಕೋಷ್ಟ್ರಲ್ಲಿ ಏನ್ ನಮ್ಮ ಸಾವಯವ ಗೊಬ್ಬರ ಇದಲ್ಲ ಭೂಮಿ ಅದ ಮಾಡ್ಕೊಂಡ್ರೆ ಇವೆಲ್ಲ ಒಂದು ಖರ್ಚು ಉಳಿತದೆ. ನೀವು ಇನ್ ಮುಂದೆ ಮಾಡೋದ್ರೆ, ನೀವು ಯುವಕ ರೈತರಾಗಿರೋದ್ರಿಂದ ನೀವು ಖರ್ಚು ಕಮ್ಮಿ ಮಾಡ್ಕೊಂಡು ಆದಾಯ ಜಾಸ್ತಿ ಮಾಡೋದ್ರಿಂದ ಮಾಗಿ ಉಳುಮೆ ಮಾಡಿ ಈ ಸೊಪ್ಪು ಸದನೆಲ್ಲ ಬೆಳೆದು ಭೂಮಿನ ಮಾಗಿಸ್ಬೇಕಣ್ಣ ರಾಜಣ್ಣ. ಆಮೇಲೆ ನೀವು ನಿಮ್ ಅಕ್ಕಪಕ್ಕ ರೈತರಿಗೆ ನಿಮ್ ಊರಲ್ಲಿ ಇರೋ ನೀವು ಮಾಡಿ, ನಿಮ್ ನೋಡೋದೇನ ರಾಜಣ್ಣ ಇವತ್ತೇನ ಎಲ್ಲ ಹಿಂಗ್ ಹೊಡಿತಾವ್ ಕಣ್ಣ ಅಂತ ಬರ್ತಾರೆ. ಬಾರೋ ತಿಮ್ಮಣ್ಣ, ನಮ್ಗೆಲ್ಲ ಹೇಳಿದ್ರು ಅವ್ರ ಸಾಹೇಬ್ರು ಬಂದು ಹಿಂಗೆಲ್ಲ ಹೇಳೋ ಮಾಡಿದ್ರೆ ಭೂಮಿ ಫಲವತ್ತೈತೆ ಆಯ್ತದೆ, ನಮ್ದು ಏನು ಗೊಬ್ಬರನು ಇದಾಯ್ತದೆ, ಎಲ್ಲ ಭೂಮಿ ಮಾಗಿ ಒಳ್ಳೆ ಬೆಳೆ ಕೊಡ್ತದೆ, ಭೂಮಿ ಫಲವತ್ತಾಗಿ ನೀರ್ ಭೂಮಿ ತಾಯಿ ಒಳಗೆ ಗರ್ಭ ಕೊಯ್ತದೆ, ಒಳ್ಳೆ ಫಲವತ್ತಾದ ಫಸಲು ಬರ್ತದೆ ಅಂತ, ಈ ಸೂಕ್ಷ್ಮಣಿಗಳೆಲ್ಲ ಬೆಳೆದು ಒಳ್ಳೆ ಫಲವತ್ತಾದ ಮಣ್ಣಾಯ್ತದೆ ಅಂತ ಹೇಳ್ಬಿಟ್ಟವ್ರೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಕಣ ಅಂತ ಹೇಳಿ ನೀವು. ಇಲ್ಲ, ನಮ್ ಸುಬ್ಬಣ್ಣ ಅವರು ಎಲ್ಲಾರು ಅವರು ಆ ಕೃಷಿ ಸಮಾರಂಭಕ್ಕೆ ಹೋದಾಗೆಲ್ಲ ವಿಷಯ ತಿಳ್ಕೊ ಬಂದು ತಿಳಿಸ್ತಾ ಇರ್ತಾರೆ ನಮ್ಗೆ. ನಾನು ಸ್ವಲ್ಪ ಸ್ವಲ್ಪಕ್ಕೆ ಮಾಡ್ತಾ ಇದ್ದೀನಿ, ಪೂರ್ತಿ ಜಮೀನಿಗೆ ಮಾಡಿಲ್ಲ, ಸ್ವಲ್ಪ ಜಮೀನಿಗೆ ಮಾಗಿ ಉಳಿದ್ಮೆ ಮಾಡ್ತಾ ಇವ್ನಿ. ಇನ್ ಮುಂದಕ್ಕೆ ಹೆಂಗ್ ಮಾಡ್ಕೋಬೇಕು ಅಂತ ಪರಿಪೂರ್ಣವಾಗಿ ತಿಳ್ಕೊಂಡು ನಿಮ್ಮಂತವ್ರು ಇನ್ ಮಾಡಿದ್ರೆ ಅನುಕೂಲ ಆಯ್ತು. ಒಳ್ಳೆಯವ್ರು ರಾಜಣ್ಣ, ನಿನ್ ಮಾತ ಒಪ್ಪದಿಕ್ಕಪ್ಪ ಅಲ್ವಾ? ನಿಜ, ಬಲ್ಲವರಿಂದ ಬಲ್ಲವರೇ ಬಲ್ಲರು, ಬೆಲ್ಲದ ರುಚಿಯ ಬೇವಿನ ಕಹಿ ಅಂತ ಅನ್ನಕ್ಕಿಲ್ವಾ, ಎಲ್ರಿಗೂ ಗೊತ್ತದವ. ಅದಕ್ಕೆ ಈಗ ಸಾಹೇಬ್ರು ಬಂದವ್ರೆ, ಅದ್ ಹೆಂಗೆ ಏನು ಅಂತ ವಿವರಿಸ್ಬಿಡಿ ನಿಂಗಣ್ಣವ್ರೆ. ಆ ಹೆಸರೇನ ಮರ್ತ್ ಬಿಟ್ಟಿ ನಿಂಗಣ್ಣ, ಗಂಗಣ್ಣ ನಿಂಗಣ್ಣ ಗಂಗಣ್ಣವ್ರು ಇರ್ಲಿ. ಸುಬ್ಬಣ್ಣವ್ರೆ ಮುಖ್ಯ ಹೆಸರು ಕನ್ಫ್ಯೂಸ್ ಆಗೋಯ್ತವೆ ಇರ್ಲಿ, ಹೆಸರು ಮುಖ್ಯ. ಊರಿಂದ ಬಂದಿದೀವಲ್ಲ, ಇದೇ ಊರು ಎದುರು ಪತ್ರ ಆಗಿದ್ರೆ ಎದುರು ಎದುರಿಗೆ ಇರೋದು, ಇನ್ನು ಬೇರೆ ಊರಿಂದ ಬಂದಿರೋದ್ರಿಂದ ಮಾಡ್ಕೋಬೇಡಿ ನೀವು, ಒಂದ್ಸಲ ನಮ್ಮ ಹೆಸರನ್ನೇ ಮರ್ತ್ ಬಿಡ್ತಾನ ಅವನು. ಏನ್ ಹಿಂಗೆ ಇರ್ಲಿ ಕಣ್ ಹೇಳಿ, ಅವ್ನ್ ಮಾಮೂಲಿಕಣ ಮಾಗಿ ಉಣಿಮೆ ಅಂದ್ರೆ ಇಷ್ಟೇನೆ. ಭೂಮಿನಲ್ಲಿ ನಾವೇನ್ ಕಟಾವ್ ಮಾಡ್ತೀವಿ ಮುಂಗಾರು ಹಿಂಗಾರು ಬೆಳೆನ, ಆ ಉಳಿದಂತಹ ತೇವಾಂಶದಲ್ಲಿ ಟ್ರ್ಯಾಕ್ಟರಿಂದನೋ ಅಥವಾ ಮರದಿಂದನೋ ಅಥವಾ ರೈತರಿಂದನೋ ಯಾವುದೋ ಒಂದು ಉಪಕರಣದಿಂದ ನೀವು ಭೂಮಿನೆಲ್ಲ ಒಂದ್ಸರಿ ಇಳಿಜಾರಿಗೆ ಅಕಸ್ಮಾತ್ ವಾಲ್ಡಿ ಇದ್ದು ಬಿಟ್ರೆ ಹಿಂಗೆ ಉತ್ಬಿಟ್ರೆ ವಾಲ್ಡಿಗೆ ಅಡ್ಡಲಾಗಿ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಸಮಪಾತಾಳಿ ರೇಖೆ ಅಂತೀವಿ ಹಿಂಗೆ ನೋಡಿ. ಸಮಪಾತಾಳಿ ರೇಖೆ ಅನುಗುಣವಾಗಿ ಅಥವಾ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಇಳಿಜಾರಿದ್ರೆ ಅಡ್ಲಾಗಿ ಉಳುಮೆ ಮಾಡ್ಬಿಟ್ರೆ ಈಗ ಹೇಳಿದ್ರಲ್ಲ ಸಮಪಾತಾಗಿಪ್ಪ ನಮ್ಗೆ ಅರ್ಥ ಆಗ್ತದ ಅಡ್ಲಾಗಿ ಅಂದ್ಬಿಟ್ಟು ಅರ್ಥ ಇಳಿಜಾರ ಅಡ್ಲಾಗಿ ತಿಳ್ಕೊಳ್ಳ ರಾಜಣ್ಣ. ಈಗ ಇಳಿಜಾರಿಗೆ ಅಡ್ಲಾಗಿ ಉಳುಮೆ ಮಾಡಿದ್ರೆ ಬಿದ್ದಂತಹ ಮಳೆ ನೀರೆಲ್ಲ ಅಲ್ಲೇ ಇಂಗ್ತದೆ. ಅಲ್ಲಿ ಬಿದ್ದಂತಹ ತ್ಯಾಜ್ಯ ವಸ್ತುಗಳು ಏನ್ ನಾವು ಈಗ ರಾಗಿನೋ ಭತ್ತನಾಗಿ ಒಂದ್ 3 inches ಆಗಿದ್ದು ಎಲ್ಲ ಕಟಾವು ಮಾಡಿರ್ತಾರೆ. ಆ ಬೇರ್ಗಳು ಇರ್ತವೆ, ಎಲೆ ಉದುರಿರ್ತದೆ, ಇನ್ನು ಹಲವಾರು ಕೆಲವು ಎಲ್ಲ ಕಡ್ಡಿ ಕಸಾಲ ಬಿದ್ದಿರ್ತವೆ. ಆ ತೇವಾಂಶ ಇದ್ದಾಗ ಮಾಗಿ ಉಳುಮೆ ಮಾಡಿಬಿಟ್ರೆ ನಿನ್ ಭೂಮಿ ಬಹು ಫಲವತ್ತ ಹೋಗ್ತದೆ. ಒಂದು ಅಕಸ್ಮಾತ್ ನೀನ್ ಯಾವ ಮಾರ್ಬಿಟ್ಟು ಎಲ್ಲಾರು ಯಾರ್ದಾರು ಊಟ ಸಿಕ್ತು ಅಂದ್ಬಿಟ್ಟು ನೆರವಿ ಪರಿವಾಗ 15 ಕಡೆ ಬರದೆ ಹೋದ್ರುವೆ ಅಕಸ್ಮಾತ್ ಅಕಾಲಿಕವಾಗಿ ಮಾರ್ಚ್ ಏಪ್ರಿಲ್ ಮಳೆ ಬಿದ್ದ್ಬಿಡ್ತು ನಮ್ಮ ಊರಿಗೆ. ಆ ತೇವಾಂಶ ಇದ್ದಾಗ ಊಡಕ್ಕಾಗ್ಲಿಲ್ಲ ಅನ್ನು ಶಂಕರಣ್ಣ. ಈ ಮಳೆ ಬರ್ತದಲ್ಲ ಅವಾಗ ತರಕಾರಿ ಏನಾರ ಅಡ್ಜಸ್ಟ್ ಮಾಡ್ಬಿಟ್ಟು ನೀನು ಯಾರು ಹಿಡಿದು ಮಾಗಿ ಮಾಡಿಸ್ಬಿಟ್ರೆ ನೀನ್ ಮುಂಗಾರು ಬೆಳೆ ಬೆಳೆಯೋದಕ್ಕೆ ಭೂಮಿ ಫಲವತ್ತಾಗಿ ಸಮೃದ್ಧಿ ಆಗೋಯ್ತದೆ, ಎಲ್ಲಾ ಕ್ರಿಮಿ ಕೀಟಗಳು ಸತ್ತೋಯ್ತವೆ, ನಮ್ಗೆ ಬೇಕಾದಂತ ಉತ್ತಮ ಮಣ್ಣು ಪಡುವಳಿಕೆ ಚೆನ್ನಾಗಾಯ್ತದೆ ಕಳೀತದೆ. ನೀವು ಮುಂದಿನ ಯಾವುದೇ ವರ್ಷ ನಿಮ್ ಭೂಮಿನಲ್ಲಿ ಪ್ರತಿ ವರ್ಷನು ಮುಂಗಾರಲ್ಲಿ ಇದೊಂದು ಮಾಡದ್ನ ನೀನು ಮಾಗಿ ಉಳುಮೆ ಮಾಡೋದು ಕಲ್ತ್ಕೋಬೇಕು ನೋಡೋ. ಲಾಭ ಲಾಭ ಇನ್ನೊಬ್ರು ಹೇಳ್ಕೊಡ್ಬೇಕು. ಗಂಗಣ್ಣವ್ರ ಬಿಡಿ ಹೋಯ್ತಿರಲ್ಲ ಓಡ್ಲಿದ್ದಾವೆಲ್ಲಾರು ಅಲ್ಲೆಲ್ಲ ಹಿಂಗ್ ಮಾತಾಡ್ಕೊಳ್ಳಿ ಕೆಲವು ಮಾತು. ನೀನ್ ರೇಷ್ಮೆ ಪಂಚ ಉಟ್ಕೊಂಡು ಕೆಂಪ ಸತ್ಕೊಂಡು 15 ದಿನ ಎಲ್ಲ ರೋಗಿ ವಾಪಸ್ ಬಂದ್ರು ನಡ್ಕತ್ತದೆ ಅಂತ ಹೇಳ್ತಿರೋದು ಅವರು. ಹಂಗೇನಾರ ನಾ ರೇಷ್ಮೆ ಬಟ್ಟೆ ಹಾಕ ಹೋಗಂಗ ನಿನ್ಗೆ ಒಪ್ಪಿಸ್ಬಿಟ್ಟೆ ಹೋಯ್ತೀನಿ ಬಿಡಪ್ಪ ಮಾಡುವೆ ಆಯ್ತು ಮಾಡೋಪ್ಪ ನಿಂಗಿಲ್ ಮಾಡೋ ಬಿಡು. ಗಂಗಣ್ಣ ಇವ ಹೆಂಗೆ ಗೊತ್ತಾ, ಮಳೆ ಬತ್ತಲ್ವಾ, ಮಳೆ ಬತ್ತಾ ಇದ್ರೆ ಇವನು ನೋಡ್ತಾ ಇರ್ತಾನೆ, ಮಳೆ ಬರುವಾಗ ಮನೆ ಒಳಗಡೆ ಇರ್ತಾನೆ ಎಲ್ಲೂ ಹೋಗಕ್ಕಿಲ್ಲ. ಮಳೆ ನಿಲ್ತಾ ರೇಷ್ಮೆ ಪಂಚೆ ಹೊಡ್ಕೊಂಡು ಪಕ್ಕದೂರಿಗೆ ಯಾವ್ದಾರ ನಾಟಕ ಆಯ್ತಾ ಸಿನಿಮಾ ಆಯ್ತಾ ಅಂತ ಹೋಯ್ತು. ಹುಚ್ಚು ಜಾಸ್ತಿನೋ ಸುಬ್ಬಣ್ಣವ್ರಿಗೆ ನಿಜ ಅದ್ಯಾಕೆ ಸುಳ್ಳು ಹೇಳ್ಬೇಕು ನಮ್ಗೆ ನಾಟಕದು ಪಾತ್ರ ಮಾಡ್ತೀವಿ. ನಾನು ಮಾಡಿ ಸುಮಾರು ವರ್ಷ ಆಗೋಗ್ಬಿಡ್ತು, ಈಗ ಹೊಸ ದುಡ್ಡು ಕಾಸು ಹೊಸ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಡೊನೇಷನ್ ಕೊಡಲ್ಲ. ಅಯ್ಯೋ ಅದ ಕತೆ ಹೇಳ್ಬಿಟ್ರೆ ದೊಡ್ಡ ಕತೆ ಆಯ್ತದೆ. ಇವ್ ಪಾತ್ರಧಾರಿಗಳಿರ್ತಾರಲ್ಲ ಗಂಗಣ್ಣವ್ರೆ, ಅವ್ರ ಜೊತೆಲಿ ನನಗೂ ಒಂದ್ ಪಾತ್ರ ಕೊಡಿ. ನಮ್ಮೂರ್ಲಿ ನಾಟಕ ನಿಂತೋಗ್ಬಿಟ್ಟು ಈಗ ಅದಕ್ಕೇನೆ ಯಾರು ದುಡ್ಡು ಹಾಕೋರಿಲ್ಲ. ಆಮೇಲೆ ಮಾಗಿ ಉಳ್ಮೆ ಮಾಡುವಂತ ಹೇಳಿ ಅಷ್ಟೇ ಅಷ್ಟೇ ಅಷ್ಟೇ. ಅವನ್ನ ನಮ್ ವ್ಯವಸಾಯ ದಿಕ್ಕ ಹೇಳಕ ಬರ್ಬೇಕು ಅಂದ್ರೆ ನಮ್ ಕಮಲಕ್ಕ ತಿಂಡಿ ಮಾಡಿ ಮಾಡಿ ಮಾಡಿ ಇತ್ತಾಗ ಹೇಳ್ದು ಹೇಳ್ದು ಹೇಳ್ದು ಈಗ ತಿಂಡಿ ಮಾಡ್ಬೇಕು. ಆ ದಿನ ಇದು ಬತ್ತ ನೋಡಿ ಈಗ ಕಮಲಕ್ಕನ್ ತಿಂಡಿ ಅಂದ್ರೆ ಇಲ್ಲಿ ಬಂದ್ಬಿಡ್ತಾನೆ. ಏನ್ ಗೊತ್ತಾ ಗಂಗಣ್ಣವ್ರೆ, ಒಂದು ಪರಿಪಾಠ ಆಗ್ಬಿಟ್ಟದೆ. ನಾವು ಈ ನಮ್ ಕಮಲವ್ನ ಹಟ್ಟಿ ಮುಂಭಾಗದಲ್ಲಿ ಕೂತ್ಕೊಂಡ್ ಮಾತಾಡ್ತಾ ಇದೀವಲ್ಲ, ಈಗ ನಾವ್ ಮಾತಾಡ್ತಿದ್ದಂಗೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕಮಲಕ್ಕನು ಬಂದು ಸೇರ್ಕೊತಾಳೆ ಜೊತೆಗೆ, ಗೊತ್ತಿರೋದೆಲ್ಲ ಹೇಳ್ತಾಳೆ. ಅಯ್ಯೋ ಎಷ್ಟ್ ಚೆನ್ನಾಗಿ ಎಲ್ಲ ಬಹಳ ತಿಳ್ಕೊಬಿಟ್ಟವಳೆ ಸ್ತ್ರೀ ಸಮಾಜದಲ್ಲಿ. ಅವ್ರಿಗೆಲ್ಲ ಹೋಗಿ ಹಿಂಗ ಹಿಂಗೆ ಮಾಡ್ಬೇಕು ಹೀಗೆ ಮಾಡಿ ಒಂದಿರ ಅವ್ರು ಸಂಘ ಕಟ್ಟಿರ್ಬೇಕಲ್ಲ ನಡೆಸ್ತಾ ಇದ್ರು. ಇನ್ನೊಂದ್ ವಿಷಯ ಅದ ಕೇಳಿ, ಇತ್ಲಲ್ಲೇ ಅವಳು ಬೇಸಾಯ ಮಾಡ್ಕೊಂಡವಳೆ ಸುಮಾರು ಮಾಗಿ ಉಳ್ಮೆದ ಅದ ಅವಳು ಆಗ್ಲೇ ಮಾಡ್ಕೊಬಿಟ್ಟವಳೆ. ಅವರು ಮಾಗಿ ಉಳ್ಮೆ ಗುದ್ಲಿ ಮಾಡ್ಲಿ, ಚಿಕ್ಕದಾಗಿರೋ ಜಮೀನಲ್ಲಿ ಗುದ್ಲಿ ಎಲ್ಲ ಆಗದೆ ಮಾಗಿ ಮಾಡ್ಲಿ. ಆದ್ರೆ ಅವ್ರ ಯಜಮಾನ್ರು ಹಿರಿಕರು, ಅವ್ರ ಊರಲ್ಲಿ ಒಂದ್ ಸ್ವಲ್ಪ ಜೋರಾಗವ್ರೆ, ಅದ್ ಸೌಂಡ್ ಪಾರ್ಟಿ ಅಂತಾರಲ್ಲ ಈಗ ಅದು ಹೊಸ ಪದ ಸೌಂಡ್ ಪಾರ್ಟಿ ಕನ್ನಪ್ಪ ಅಂತರ ಸೌಂಡ್ ಪಾರ್ಟಿ. ಹಂಗೆ ಅವರು ಸಿ ಜೋರಾಗಿ ನ್ಯಾಯ ತೀರ್ಮಾನ ಮಾಡೋದು ಅವು ಇವು ಎಲ್ಲಾನು ಚೆನ್ನಾಗ್ ಮಾಡ್ತಾರೆ ಊರ ಯಜಮಾನ್ರು. ಇರ್ಲಿ ಇರ್ಬೇಕು ಹತ್ತಾರು ಊರು ಇರಕ್ಕಿಲ್ಲ ಹೆಚ್ಚಿಗೆ ಇಲ್ಲಿ. ಅಯ್ಯೋ ಅವ್ರು ಬರೀ ಓಡಾಟವೆ ಅಲ್ಲ ಕಣಪ್ಪ, ನೀನ್ ಊರಲ್ಲಿ ಇದ್ದಿದ್ರೆ ಅವ್ರು ಇರ್ತಾರ ಬಿಡ್ತಾರ ಅಂತ ಗೊತ್ತಾಗದು. ಅದನ್ನೇ ನಾನು ಹೇಳ್ತಿರೋದು, ನಾನು ಸಿಟಿ ಬಿಟ್ಟಾಗ ಅಲ್ಲಿ ಸಿಗ್ತಾರ ನನಗೆ ಅವರು. ಊರ್ಗೋಯ್ತಾ ಇದೆಯಲ್ಲ ತಕಳಪ್ಪ ತರಕಾರಿ ಕೊಟ್ಬಿಡು ಮನೆಗೆ ಅಂದ್ಬಿಟ್ ಕೊಡ್ತಾರೆ. ಅಣ್ಣ ತುಂಬಾ ಸುಳ್ಳು ಹೇಳ್ತಾ ಇದೀಯ ನೀನು, ಕೈ ತೋಟ ಮಾಡ್ಕೊಂಡಿದೀನಿ ಇಲ್ಲೇ ತರಕಾರಿ ಪಟ್ಟು ತರಕಾರಿ ತಗೊಂಡು ಎಲ್ಲಾನು ಬೆಳೆದ್ ಬಿಟ್ಟಿದ್ಯ ನೀನ್ ತೋಟದಲ್ಲಿ. ನನ್ಗೇನ್ ಬೇಕು ಅಷ್ಟು ನಾನೇ ಅಷ್ಟೇ, ಇಲ್ದೆ ಇರೋದ್ ಗೊತ್ತು ನಿಮ್ ಯಜಮಾನ್ರಿಗೆ, ಅವನ ತೆಗೆದ್ಬಿಟ್ಟು ಕಳಿಸ್ತಾರೆ ನನ್ ಜೊತೆ ಕೊಟ್ಟಿದೀನಿ. ನೀನು ನೀನೇ ಸುಳ್ಳು ಹೇಳ್ತಾ ಇದೀಯ. ಹೋಗ್ಲಿ, ಅವ್ರು ಇಲ್ದಿರ ತರಕಾರಿ ಕೊಟ್ಟು ಕಳಿಸ್ತಾರೆ, ನೀ ಬರೀ ಕೈ ಬೀಸ್ಕೊಬತ್ತೀಯಲ್ಲ. ಬರೀ ಕೈ ಅಂತಂದ್ರೆ ಹೆಂಗಪ್ಪ, ಏನಾದ್ರು ತಂದು ಕೊಡದ್ ಬೇಡ್ವೆ ಕಮಲಕ್ಕಂಗೆ? ನಮ್ ಮನೆಗ್ ತಗೋತಿನ ಮಟ್ಟಿಗೆ ಅವ್ರ ಯಜಮಾನ್ರು ಕೊಟ್ಟದ್ದು ನಿಮ್ ತಗೊಂಡದ್ಯೇ? ಅದು ಸತ್ಯ ಬಂತು ನೋಡಿ ನೋಡು ಸುಬ್ಬಣ್ಣ, ಮಾಡಿದ್ಯಾ ಇವ್ರ ಮಾತ ಒಪ್ಪಿರ ನೀವು ಏನ ಅವ್ರು ನಿಮ್ಮೂರವ್ರೆ ನನ್ ಹೊರಗಡೆ. ಈಗ ರೈತರು ಈ ವಿಷಯದಲ್ಲಿ ಬಹಳ ನಿಯತ್ತು ಅಲ್ವಾ, ಅಲ್ವಾ ಯಾವತ್ತು ನಿಯತ್ತೆ. ನಾನು ರೈತನೇ ಗಂಗಣ್ಣವ್ರು ಹೇಳಿ ಅವ್ರಿಗೆ ನೋಡೋ, ನೀನು ನೀನೇ ಮಾಡ್ಕೊಂಡಿರೋದು, ಈಗ ನೀನೇ ಒತ್ತಿ ಒತ್ತಿ ಹೇಳ್ಬೇಕು ನಾನ್ ರೈತ ಅನ್ನ ರೈತ ಅಂತ. ಅದಕ್ಕೆ ಇನ್ ಮ್ಯಾಕಿಂದ ಅದನ್ನೆಲ್ಲ ಬಿಟ್ಬಿಟ್ಟು ನನ್ ಜೊತೆಲಿ ಕೈ ಜೋಡಿಸು ನೀನುವೆ, ಉತ್ತಕ್ಕೆ ಬಿತ್ತಕ್ಕೆ ಎಲ್ಲಕ್ಕೂವೆ. ಮಾಗಿ ಹುಣ್ಣಿಮೆಗೆ ರೆಡಿ ಆಗ್ಬಿಡು, ನಾಳೆಗೆ ಶುರು. ನಾಳೆ ಗಿಡ ಅಂತ ಇಲ್ಲ, ಗುಳಿಗೆ ಇಲ್ಲ, ಒತ್ತುಗಳಿಗೆ ಇಲ್ಲ. ಮನೆ ಮುಂದೆ ಬಾಕಲ್ ಮುಂದೆ ಬರ್ದಿರ್ತಾರ ನಾಳೆ ಬಾ ನಾಳೆ ಬಾ ಅಂತ, ನಾಳೆ ಕೂದ್ರು ನಾಳೆ ಬಾನೆ, ಅದಿಲ್ಲ ನಮ್ಮ ಹತ್ರ ಹಿಂದೆ ಈಗ್ಲೆ ಇದ್ರ ಆತರ ಒಂದು ಮಾಡ್ಬೇಕು ಅಲ್ವಾ. ಈಗ ಗಂಗಣ್ಣ, ಈಗ ಇನ್ನೊಂದು ಸಮಾಚಾರ ಹೇಳಿ. ಈಗ ಕೆಲವರು ಎಲ್ಲ ಟ್ರ್ಯಾಕ್ಟರ್ ಮಾಡಿಕೊಂಡವ್ರೆ, ಎತ್ತು ಎಲ್ರು ತಾವು ಇಲ್ಲ, ಇದಕ್ಕೇನ್ ಪರಿಹಾರ? ಈಗ ಕೆಲವ್ರು ಏನ್ ಹೇಳ್ತಾರೆ, ಅದೇನೋ ಕಬ್ಬಣದ ನೇಗ್ಲೆ ಆಗ್ಬೇಕು, ಮರದ ನೇಗ್ಲೆ ಆಗ್ಬೇಕು ಅಂತ. ಅದೇನ್ ಬೇಕೇ ಬೇಕಾ? ಏನಿಲ್ಲ ಸುಬ್ಬಣ್ಣವ್ರಿಗೆ, ಈಗ ಕಮಲಕ್ಕ ಕೇಳವ ಅದೇನಿದೆ. ಅದೇನೇ ಈಗ ಸುಬ್ಬಣ್ಣ ಹೇಳ್ದಂಗೆ, ಈಗ ಕೆಲವ್ರೆಲ್ಲ ಟ್ರ್ಯಾಕ್ಟರ್ ಇಟ್ಕೊಂಡ್ಬಿಟ್ಟವ್ರೆ, ಆದ್ರೆ ಟ್ರ್ಯಾಕ್ಟರ್ ಜಮೀನಲ್ಲಿ ಹೋಯ್ತಾ ಇದ್ದಂಗೆ ಮಣ್ಣೆಲ್ಲ ಗಟ್ಟಿ ಆಗೋಯ್ತೈತೆ. ಅದಕ್ಕೆ ಜೋಡ ತಿಟ್ಕೊಂಡಿದೀನಿ. ಕೆಲವ್ರು ಅಂತಾರೆ ನಂದು ಕಬ್ಬಣದ್ದು ನೇಗ್ಲು ಇಲ್ಲ, ಅದು ಮರದ್ದಾಗಬೇಕು ಅಂತಾರೆ. ಅದಕ್ಕೆ ಯಾವ್ದು ಮರದ ನೇಗ್ಲಾದ್ರೂ ಒಂದೇ, ಕಬ್ಬಣ ನೇಗ್ಲಾದ್ರೂ ಒಂದೇ. ನೀವ್ ಹೇಳ್ದಂಗೆ ಟ್ಯಾಕ್ಟರ್ ಉತ್ತಾಗ ಏನಾಯ್ತದೆ, ಓಡಾಡಿ ಎಲ್ಲ ಗಟ್ಟಿಯಾಗಿ ಪದರದಲ್ಲಿ ಮಳೆ ಬಿದ್ದಾಗ ನೀರು ಹಿಂಗಲ್ಲ ಕಣಕ. ನೀವು ಒಂದ್ಸಾರಿ ಟ್ಯಾಕ್ಟರ್ ಉಳಿಸಿ, ಈಗೆಲ್ಲ ಆಧುನೀಕರಣ ಬಂದ್ಬಿಟ್ಟಿರೋದ್ರಿಂದ ಯಾರು ಎಲ್ಲ ಕಮ್ಮಿ ಆಗ್ಬಿಟ್ಟದೆ. ಈಗೆಲ್ಲ ಟ್ಯಾಕ್ಟರ್ ಯಾಂತ್ರೀಕರಣಕ್ಕೆ ಅವಲಂಬನೆ ಆಗಿರೋದ್ರಿಂದ ನೀವು ಟ್ಯಾಕ್ಟರ್ ಓಡಿಸಿ ಆಮೇಲೆ ಇನ್ನೊಂದ್ಸರಿ ಉಳುಮೆ ತೇವ ಇದ್ದಾಗ ಮರದ ನೇಗ್ಲು ಉಳಿಸಿ, ಅವಾಗ ಅದ ಬತ್ತದ ಭೂಮಿ ಟೊಳ್ಳಾಯ್ತದೆ, ಅವಾಗ ನೀರು ಹಿಂಗಿ ಒಳ್ಳೆ ಫಲವತ್ತಾಯ್ತದೆ. ನೋಡವಾ ಸಿಕ್ಲಿಲ್ಲ ಅಂತ ಅನ್ಕೋ ನೀನು, ಹೆಂಗ್ವೆ ತೋಟದಲ್ಲಿ ಗುದ್ದಿ ತಕ ಆಗ್ಯಾಕಿಲ್ವ ನೀನು? ಈಗ ಗಿಡಗಳನ್ನೆಲ್ಲ ಹಾಕಿದ್ಯಲ್ಲ ನೀನೇ ತಾನೇ ಮಾಡಿದ್ರು ಜಮೀನು ಹಂಗೆ ಮಾಡ್ಕೋ, ಗುದ್ದಿಲ್ಲ ಹಾಕೊಂಡು ಕೈ ತೋಟ ಹಾಕೋತಾರೆ ನೀವು ಹೋಗಿ ಎಕರೆ ಗಿಂತಿರಲ್ಲ. ಅಲ್ಲ ಮಾಡ್ಬೇಕಲ್ವಾ, ಕಷ್ಟ ಬಿಡಿ ಅಂದ್ರೆ ನಾನ್ ಕಷ್ಟ ಪಡಲ್ವಲ್ಲ, ಬೇರೆ ಮಾಡ್ಸವ ಬಿಡು, ಮಾಡ್ಸಂತ ಬಿಡು. ಸರಿ ಕಪ್ಪ, ಈಗ ಒಪ್ಕೊಂಡವ್ನೆ ಗಂಗಣ್ಣ, ಇವನ್ ಕಿಲೆ ಮಾಡ್ಸವ ಬಿಡಿ. ಮುಂದೆ ಬರೋ ಅಷ್ಟೊತ್ತಿಗೆ ಎಲ್ಲ ಶಂಕರಣ್ಣನ ಜಮೀನ್ ಏನಾಗಿ ಜಮೀನಲ್ಲಿ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡಿಸುವ. ನನಗೆ ಗಂಗಣ್ಣವ್ರೆ ನಿಮ್ಮ ಮಾತ ಕೇಳಿ ಬಹಳ ಖುಷಿ ಆಗೋದು. ಈಗ ಮಾತ್ ಖುಷಿ ಅಲ್ಲ, ನಮ್ ಜಮೀನಲ್ಲಿ ನೋಡಪ್ಪ ಅವ್ರ ಬಾಯಿನಲ್ಲೇ ಬಂದ್ಬಿಟ್ಟು ನಾನೇ ಕೂಗು ಬನ್ನಿ ನಮ್ ಜಮೀನಿ ಅಂತ ಕೂಗು ಅಂತ. ಅವ್ರು ಬಂದಾಗ ನಿನ್ ಜಮೀನ್ ಹೆಂಗಿರ್ಬೇಕು, ಮಾಗಿ ಉಳುಮೆ ಆಗಿ ನಳ ನಳಿಸ್ತಾ ಇರ್ಬೇಕು. ಹಂಗೇನಾರು ಅದಾಗ್ಲಿಲ್ಲ ಅಂದ್ರೆ ರಾಜಣ್ಣನ ಬಿಟ್ಟನ ನಾನು. ನೋಡು ಅಯ್ಯಪ್ಪ ಹಂಗೆ ಹೇಳ್ತಾ ಇದ್ಯಲ್ಲ ನಾನು, ಚೆನ್ನಾಗೈತಲ್ಲ ಈಗ ಮಾಡೋದು ರಾಜಣ್ಣ ಅಲ್ವಾ. ಕೆಲಸ ಮಾಡು ಶಂಕರಣ, ಈಗ ಸಾಹೇಬ್ರಿಗೆ ನಿನ್ನಂಗೈನು ತೋರಿಸು ನನ್ನಂಗೈನು ತೋರಿಸ್ತೀನಿ, ಮುಂದೊಂದ್ಸಲ ಬಂದಾಗ ನನ್ನಂಗೈ ತೋರಿಸ್ತೀನಿ ನಿನ್ನಂಗೈನು ತೋರಿಸೋವಾಗ ಗೊತ್ತಾಯ್ತು ಸಾಹೇಬ್ರಿಗೆ ಕೆಲಸ ಮಾಡವ್ರೆ ಇಲ್ಲ ಅಂತ. ಇಲ್ಲ ಕಷ್ಟ ಪಡ್ತಾರೆ ಗಂಗಣ್ಣವ್ರೆ, ಅದ್ರಲ್ಲಿ ಸುಳ್ಳು ಹೇಳ್ಬಾರ್ದು, ಕಷ್ಟ ಪಡ್ತಾರೆ ನಾವ್ ರೈತರು. ಆದ್ಮೇಲೆ ಮುಖ ನೋಡಿ ಎಲ್ಲ ಬಿಸಿಲು ಮಡಿಗೆ ಹೆಂಗಾಗಿದ್ದು, ಕರ್ಗ ಆಗ್ಬಿಡುತ್ತೆ ಅದೇಲ್ಲ ಕರ್ಗ ಕೂತವೆ. ಅದೇ ಶಂಕರಣ್ಣ ನೋಡಿ ಹೆಂಗೆ ನಾನು ಒಣಗೋಗಿದ್ದಿ, ನಾನು ಕರ್ಗಾಗ್ಬಿಟ್ಟಿದ್ದೆ. ಈಗ ಏನೋ ಹೊಸಿ ರಾಜಣ್ಣನ ಕೃಪೆಯಿಂದಾಗಿ ಸಂತೋಷದಿಂದ ಮಾಡ್ತಾನೆ ವ್ಯವಸಾಯ. ನೀನು ಮಾಗಿ ಉಳ್ಮೆ ಮಾಡೋದ ಬಿಟ್ಟೆ ನೋಡು, ಕರ್ಗಾಗಿದ್ದ ಬೆಳಗಾಗ ಶುರು ಆಗ್ಬಿಟ್ಟೆ. ಏನಿಲ್ಲ ಬೆಳಗಾದೆ ಭೂಮಿ ಕರ್ಗ ಆಯ್ತು. ಈಗ ನಮ್ ಜಮೀನ್ ಸುತ್ತ ವಂಗೆ ಮರ ಹಾಕಿದಿನಲ್ವಾ, ಇವಾಗ ಕೆಲಸ ಮಾಡುವಾಗ ನಾನು ಅಲ್ಲಿ ಬಸ್ ನಿದ್ರೆ ಮಾಡ್ಕತೀನಿ ತಂಪಾಗಿ. ಹಂಗಾಗಿ ಬಿಸಿಲಿಗೆ ಮುಖ ಅಷ್ಟಾಗಿ ಒಡ್ಡಕ್ಕಿಲ್ಲ ನಾನು. ಇವನ್ ನೋಡಿದ್ರೆ ಇವನಿಸ್ತದೆ ಏನು ಉರ್ ಬಿಸಿಲಲ್ಲಿ ಮಾಡ್ತಿರ್ತಾನೆ, ಆದ್ರೆ ನಾನೇನಾದ್ರು ಅಂದ್ಬಿಟ್ರೆ ಕೆಲಸ ನಿಲ್ಲಿಸ್ಬಿಡ್ತಾನೆ. ಅಯ್ಯೋ ಅನ್ಸಿದ್ರ ಆಯ್ತಾ, ನೀನು ಕೈ ಜೋಡಿಸ್ಬೇಕು ಹೆಂಗೆ ಗೊತ್ತಾ? ಇವನು ಈಗ ರಾಜಣ್ಣ ಕೆಲಸ ಮಾಡುವಾಗ ಇವನ್ಗೆ ಅಯ್ಯೋ ಅನ್ಸ್ಬಿಟ್ಟು ನಿದ್ದೆ ಮಾಡ್ತಾನೆ. ಹಂಗೆ ಮರದ ನೆರಳಲ್ಲಿ ಇವ್ರು ನಿದ್ದೆ ಮಾಡುವಾಗ ಅಯ್ಯೋ ಎದ್ಬಿಡ್ತಾರಲ್ಲ ಅಂತ ಉಂಡ್ಕೊಂಡು ಕೂತ್ಕೋತಾನೆ. ಹಿಂಗಾಗಿ ಇವನು ಹಿಂಗಾಗವನೆ ಅವನ ಹಂಗಾಗವನ್ ಶಂಕರಣ ಹಂಗೆಲ್ಲ ಮಾಡದ್ ಬೇಡ. ರಾಜಣ್ಣ ಜೊತೆ ಕೈ ಜೋಡಿಸಿ ನೀವು ಸಮಬಲವಾಗಿ ಮಾಡಿ ಕೆಲಸ ಮಾಡೋಣ ಬಿಡಿ, ಉತ್ತಮ ಕೆಲಸ ಆಯ್ತದೆ. ನಿಜ ನಿಜ ಒಳ್ಳೇದಾಯ್ತು. ನೋಡ್ಕೊ ಈಗಲೇ ಮುಂದೊಂದ್ಸಲ ಸಾಹೇಬ್ರು ಬಂದಾಗ ಶಾಪಾಸ್ ಅನ್ಬೇಕು ನಿಂಗೆ. ಈಗ ಒಂದ್ ಶಾಲ ಹೋದ್ರೆ ಸಣ್ಣ ಈಗ ಹೇಳಿದ್ರಲ್ಲ ಮಾಗಿ ಉಳ್ಮೆ ಅಂದ್ಬಿಟ್ಟು ಯಾವ್ಯಾವ ಬೆಳೆಗಳ ಬೆಳಿಬೇಕಾಯ್ತದೆ ನಾವು ಮುಖ್ಯವಾಗಿ ಯಾವ್ದಾರು ಮಾಡಿ ಇಂತ ಬೆಳೆ ಬೆಳಿಬೇಕು ಅಂತ ಬೆಳಿಬೇಕು. ನೀವೇನ್ ನಿಮ್ ರೆಗ್ಯುಲರ್ ಆಗಿ ಏನ್ ಬೆಳಿತೀರ ಬೆಳೆನ ಅದೇ ಬೆಳೆ ಬೆಳಿರಿ. ತೇವಾಂಶ ಇದ್ದಂಗ ಮಾಗಿ ಉಳ್ಮೆ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಅದೇ ಬೆಳೆನೆ ಬೆಳಿಬೇಕು ಅಂತ ಬೆಳೆ ಬೆಳಿಬೇಕು ಅಂತೇನಿಲ್ಲ. ನೀವೇನ್ ಬೆಳಿತೀರೋ ತೋಟಗಾರಿಕೆ ಬೆಳೆ ಯಾರು ಬೆಳೀರಿ, ಹಣ್ಣಿನ ಬೆಳೆ ಬೆಳೀರಿ, ಅಥವಾ ವ್ಯವಸಾಯ ಕೃಷಿ ನಮ್ಮ ರಾಗಿ ಭತ್ತ ಇವರ ಬೆಳೆ ಯಾವುದೇ ಬೆಳೆ ಬೆಳೀರಿ, ಮಾಗಿ ಉಳುಮೆ ಮಾಡಿ ಅಷ್ಟೇ. ಇಷ್ಟೆಲ್ಲ ತಿಳ್ಕೊಂಡೆ ಅಲ್ವಾ, ನಮ್ದು ಸಂಘ ಆಯ್ತಲ್ಲ ಅಲ್ಲಿ ಎಲ್ಲಾರನು ಮೀಟಿಂಗ್ ಸೇರಿಸ್ತೀನಿ. ನೀವು ಬಂದಿ ಏನೇನ್ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ. ಶಂಕರಣ್ಣ ಹೋದೆಲ್ಲೋ ಬಂದಿದ್ರು ಕಣಪ್ಪ, ಕಮಲಾಕರ್ ಹೋದೆಲ್ಲೋ ಮೀಟಿಂಗ್ ಕರೆದ್ರೆ ನಾನು ಹೋಗಿದ್ದೆ. ಶಂಕರಣ್ಣ ಬಂದ್ಬಿಟ್ಟು ಹೇಳಿದ್ರು ಅದೇನೋ ಯಾರೋ ಬಂದಿದ್ರು ಹಿಂಗೆಲ್ಲ ಜಮೀನಲ್ಲಿ ಹಿಂಗ್ ಮಾಡ್ರೆ ಫಲವತ್ತ ಆಯ್ತದೆ, ಹಿಂಗಾಯ್ತದೆ ನಮ್ ಸಮೃದ್ಧಿ ಆಯ್ತದೆ ಅಂತ ಹೇಳವ್ರೆ ಅಂತ ನೀವು ಅಲ್ಲಿ ಹೋಗ್ಬಿಟ್ರೆ ಓ ಹಿಂಗಲ್ಲ ಹೇಳಿದ್ರು ಅಂತ ನಮ್ ಶಂಕರಣ್ಣ ಹೇಳಿದ್ರು ಅಂದ್ಬಿಟ್ಟು ಅವ್ರ ಹೆಂಗಸುಗಳು ಅವ್ರ ಯಜಮಾನ ಹೇಳಿ ಇನ್ನು ಪ್ರಚಲಿತ ಆಯ್ತದೆ. ಸಾಹೇಬ್ರು ಬರ್ತಾರಲ್ಲ ನಿಮ್ ಜಮೀನ ಊಟ ಅಂದಲ್ಲ, ಅವಾಗ ನಮ್ ಸಂಘದವ್ರನ್ನು ಎಲ್ಲ ಕರ್ಕೊಂಬಂದ್ಬಿಡ್ತೀನಿ. ಅವ್ರೆಲ್ಲ ನಿಮ್ ಜಮೀನ್ ನೋಡಿ ಈಗ ನಾನು ಹೇಳದ್ ಹೇಳ್ತೀನಿ. ಈಗ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಕೇಳೋದು. ನಮ್ಮೂರ್ಲಿ ಏನ್ ಗೊತ್ತಾ, ನಿಮ್ ಗೊತ್ತಲ್ಲವ ನಿಂಗೆ, ಈ ಹುಡುಗರುಗಳು ಪಡ್ಡೆ ಹುಡುಗರುಗಳವರೆಲ್ಲ ಮಾತ ಕೇಳಕ್ಕಿಲ್ಲ. ಅಣ್ಣ ನಾನ್ ಹೇಳ್ತಾರದು ನಮ್ ಸಂಘಕ್ ಬಾ ಅಂತ. ಸರಿ ಸರಿ, ಮಕ್ಳಿಗೆ ಹೇಳುವಂತ ಹೆಣ್ಣು ಮಕ್ಳಿಗ. ನಾನೆಲ್ಲ ಹುಡುಗರಿಗೆ ಅನ್ಕೊಂಡಿ ನಾನು, ಅಲ್ಲ ಸಂಘದವ್ರಿಗೆ ಸ್ವಲ್ಪ ಹೇಳ್ಕೊಟ್ರೆ ಮಕ್ಳು ಕೇಳ್ತಾರೆ. ಹೆಣ್ಣು ಮಕ್ಳು ಪಾಪ ಸುಳ್ಳು ಹೇಳ್ಬಾರ್ದು. ನಾವು ಸುಳ್ಳು ಹೇಳಿದ್ರು ಒಪ್ಕೋತಾರೆ, ನಿಜ ಹೇಳಿದ್ರು ಒಪ್ಕೋತಾರೆ. ಈಗ ಒಂದ್ ಕೆಲಸ ಮಾಡ್ತೀನಿ, ಈಗ ತಮ್ಮವ ಸಾಯಾಬ್ರನ್ನೇ ಅವತ್ತು ಕರ್ಕ ಬಂದ್ಬಿಡ್ತೀನಿ ಬಿಡು. ಬೇಡ ಕಣ್ಣ, ನೀನೀಗ ಫಸ್ಟ್ ಏನ್ ತಿಳ್ಕೊಂಡಿದ್ಯ ಅಲ್ಲಿ ಹೇಳು. ಸಾಹೇಬ್ರು ನೆಕ್ಸ್ಟ್ ನಿನ್ ಜಮೀನಿಗ್ ಬರ್ತಾರಲ್ಲ, ಅವಾಗ ನಿನ್ ಜಮೀನ್ ನೋಡ್ತಾರಲ್ಲ, ಅವತ್ತು ಊಟ ಇಟ್ಟಿದ್ಯಲ್ಲ ನಮ್ ಸಂಘದವ್ರನ್ನೆಲ್ಲ ಕರ್ಕೊಂಡ್ಬಿಡ್ತು. ಕಮಲಕ್ಕ ಯಾಕೋ ಈಗ ನಾನು ಸಾಹೇಬ್ರು ಬಂದವ್ರು ಯಾಕೆ ಹೇಳ್ಬಾರ್ದು ಅಂತಿದ್ದೆ. ನಿನ್ ಮಾತು ಕೇಳಿದ್ಮೇಲೆ ನೀನ್ ಇನ್ನೊಂದ್ಸಲ ಹಿಂಗೆ ಹೇಳ್ತಾ ಇದ್ರೆ ಅವನು ಊಟ ಹಾಕ್ಸೋದಿರ್ಲಿ, ಊರ್ ಬಿಟ್ಟು ಹೋಯ್ತಾನೆ ಅಷ್ಟೇ. ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ ಸುಬ್ಬಣ್ಣ. ನಾವು ಮಾತಾಡ್ಕೊಂಡಿದ್ರೆ ನೀವ್ ಹೇಳ್ದಂಗ್ ಮಾಡ್ತಿದ್ನೋ ಬಿಡ್ತಿದ್ನೋ ಸೆಕೆಂಡ್ರಿ, ಆದ್ರೆ ಸಾಯಬ್ರು ಸಾಕ್ಷಿ ಇದಕ್ಕೆ. ಸಾಯಬ್ರು ಬಿಟ್ಟಾರಪ್ಪ, ಇನ್ನೊಂದ್ಸರಿ ಇನ್ನೊಂದ್ಸರಿ ಮಾತಾಡುವಾಗ ನಮ್ಗೆ ಏನ್ ಸಾಹೇಬ್ರೆ ಮಾತು ಉಳಿಸ್ಕೋಬೇಕು ಯಾರೇ ಆಗ್ಲಿ. ಈಗ ನೀನು ನಮಗ್ ಕೊಟ್ಟಿರೋ ಮಾತು ಬಿಡು, ಅತ್ಲಾಗಿ ಊಟ ಅಂತೂ ನೀನು ಹಾಕ್ಸಕ್ಕಿಲ್ಲ. ಈ ಸಾಹೇಬ್ರಿಗೆ ಏನ್ ಮಾತು ಕೊಟ್ಟಿದೀಯ, ಮಾಗಿ ಉಳ್ಮೆ ಮಾಡ್ತೀನಿ ಅದನ್ನ ಮಾಡಿ ತೋರ್ಸ. ಆಯ್ತು ಬಿಡಪ್ಪ, ಮಾಡಂಗ್ ಬಿಡ. ನೀ ಚೆನ್ನಾಗಿ ಮಾಗಿ ಉಳ್ಮೆ ಮಾಡಿದ್ರೆ ನಿಮ್ ಮೇಲೆ ಇದು ಮಾಡ್ತಾರೆ. ಸುಮ್ನಿರಿ ಸಾಹೇಬ್ರೆ, ಅದೇನ್ ನೀವಿರುವಾಗ ನಮ್ಗೇನ್ ಭಯ? ಏನಾರು ಗೊತ್ತಾಗ್ಲಿಲ್ಲ ಅಂದ್ರೆ ಹೋಗಿ ಕೇಳ್ತೀನಿ ಸಾಹೇಬ್ರೆ. ಹುಷಾರು, ನೀವಿರುವಾಗ ನಮ್ಗೇನ್ ಭಯ ಅಂತವನೆ ರಾಜಣ್ಣಂಗು ಹಂಗೆ ಹೇಳಿ ಹೇಳಿ ಹೇಳಿ ಹೇಳಿ ರಾಜಣ್ಣಕ್ಕೆ, ರಾಜಣ್ಣ ಕೇಳಿ ಮಾಡಿಸ್ತಾನೆ. ಶಂಕರಣ್ಣ ಮುಂದೊಂದ್ ಸರ್ತಿ ಸಾಹೇಬ್ರು ಬಂದಾಗ ಹಂಗೈ ತೋರ್ಸ ಬಿಡದೆ. ನೋಡಣ್ಣ, ನೀ ಚೆನ್ನಾಗಿ ನಿನ್ ಜಮೀನ್ ಮಾಡಿದ್ರೆ ಅವತ್ ನನ್ ಕಡೆಯಿಂದಲೇ ಊಟ. ಸರಿ, ಖರ್ಚು ಕಮ್ಮಿ ಆಗೋಯ್ತು. ಈಗ ಏನಿದ್ರು ನೀವು ವ್ಯವಸಾಯದ ಮಾಗಿ ಉಳಿಮೆ ಮಾಡ್ಬೇಕು ಅಷ್ಟೇ ಬಿಡಿ ಸಾಹೇಬ್ರೆ, ಮಾಡೋಣ. ಈಗ ಎಲ್ಲಾ ಖರ್ಚು ನಾವೇನ್ ಮಾಡ್ತಾ ಇಲ್ಲ, ಆದ್ರೆ ಒಂದು ಇದನ್ನ ಏನವ ಅದ ಎಂತದ ರಿಜಿಸ್ಟ್ರಿ ಇಟ್ಕೊಂಡ್ಬಿಟ್ಟಿದೆಯಲ್ಲ ಒಂದ ಬುಕ್ಕ ಲೆಕ್ಕ ಲೆಕ್ಕ ಎಲ್ಲ ಮಾಡ್ಬಿಟ್ಟು ಬರ್ಕತಾಳೆ. ಮತ್ತೇನ್ ಸುಮ್ನಿಯಪ್ಪ ಅದು ಈ ಜನ್ಮದಾಗ ಚುಕ್ತ ಆಗತ್ತಿಲ್ಲ. ಈಗ ಸಾಹೇಬ್ರು ಬಂದವ್ರೆ ಪಕ್ಕದೂರ್ಗೆ ಬೇರೆ ಹೋಗ್ಬೇಕು, ಏನೋ ಸಿ ಟಿಗೆ ಕೊಟ್ಬಿಡವ. ಮೊನ್ನೆ ಶಿವರಾತ್ರಿಗೆ ತಂಬಿಟ್ಟು ಮಾಡಿದ್ದೆ, ತಂಬಿಟ್ಟು ತರ್ತೀನಿ. ಓ ಬಿಡವ, ಒಳ್ಳೇದು ಕಣವ, ಅದೃಷ್ಟ. ಸಾಹೇಬ್ರೆ ತಂಬಿಟ್ಟ ತಿನ್ಕೊಬಿಟ್ಟು ಹೋಗಿವ್ರಂತೆ ಸುಮ್ಮನೆ ತಗೋಬವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಎನ್ ಗಂಗನರಸಿಂಹಯ್ಯ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಏನೋ ಸಿದ್ದ, ನಿಮ್ ಮನೆ ಹತ್ರ ತರಕಾರಿ ಗಿರ್ಕಾರಿ ಬೆಳೆಯಕ್ಕೆ ಖಾಲಿ ಜಾಗ ಐತೇನ? ಹ್ಞೂ ಸರ್, ಐತೆ. ಯಾಕ್ ಸರ್, ಸ್ಕೂಲಿಗೆ ಬರ ಬಿಟ್ಟು ತರಕಾರಿ ಬೆಳೆಯೋದ? ಹಂಗಲ್ಲ ಕಂಠ, ಗ್ರಾಮ ಪಂಚಾಯತಿಯವರು ಉದ್ಯೋಗ ಖಾತ್ರಿನಾಗೆ ಪೌಷ್ಟಿಕತ್ವಾಟ ಸ್ಕೀಮ್ ಮಾಡವ್ರೆ. ಹೋಗಿ ನಿಮ್ ಅಪ್ಪಂಗೆ ಹೇಳು. ಸರಿ ಸರ್, ಅದರಲ್ಲಿ ನಮಗೇನ್ ಹೆಲ್ಪ್ ಮಾಡ್ತಾರೆ ಸರ್? ಮನೆ ಸುತ್ತ ಇರೋ ಜಾಗದಲ್ಲಿ ಕರಿಬೇವು, ನುಗ್ಗೆ, ಪೇರಲ, ಮಾವು, ನೆಲ್ಲಿ, ಸೀತಾಫಲ ಗಿಡಗಳನ್ನ ಹಾಕೋಕೆ ಅಂತ 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಹೌದಾ ಸರ್? ಹಂಗಾರ ಈಗ್ಲೇ ಹೋಯ್ತೀನಿ ಸರ್. ನಮ್ಮ ಅಪ್ಪ, ನಮ್ ದೊಡ್ಡಪ್ಪ ಎಲ್ರಿಗೆ ಹೇಳ್ತೀನಿ. ಮತ್ತೆ ಸ್ಕೂಲು? ಹ್ಞೂ ಸರ್, ಬರ್ತೀನಿ. ಉದ್ಯೋಗ ಖಾತ್ರಿಯಡಿ ಪೌಷ್ಟಿಕ ತೋಟ ನಿರ್ಮಿಸಿಕೊಳ್ಳಲು ಇಂದೇ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ ಸಂಖ್ಯೆ 1800425866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಮೂಲಕ ಬೇಡಿಕೆ ಸಲ್ಲಿಸಿ. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ 7 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸುರಕ್ಷಿತ ಕೀಟನಾಶಕಗಳ ಸಮರ್ಪಕ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ಬಿ ಮಮತಾ ಅವರೊಂದಿಗೆ ಸಂದರ್ಶನ. ಸಿಂಪರಣ ಯಂತ್ರ ಸರಿ ಇದೆಯಾ, ಏನಾದ್ರು ಸೋರ್ತಾ ಇದೆಯಾ, ಹೇಗೆ ಸೂಚನೆ ಕೊಟ್ಟಿರ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಯಾವ ಸಮಯದಲ್ಲಿ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಅದು ತುಂಬಾ ಮುಖ್ಯ ಅಲ್ವಾ? ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಅದನ್ನ ಜಾಸ್ತಿ ಹಾಕಿದ್ರೆ ಬೆಳೆಗಳಿಗೂ ಒಂದು ಬೇರೆ ರೀತಿ ಎಫೆಕ್ಟ್ ಆಗತ್ತೆ, ಅದು ಸುಟ್ಟಂಗಾಗ್ಬಿಡತ್ತೆ, ಜೊತೆಗೆ ಮನುಷ್ಯರಿಗೂ ಸಹ ಅದ್ರ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಇರುತ್ತೆ. ಮಾರ್ಚ್ 8 ಮಂಗಳವಾರ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಎಚ್ಜೆ ಸಂತೋಷ್ ಕುಮಾರ್ ಮತ್ತು ಮೈಸೂರಿನ ಸಿಎಫ್ಟಿಆರ್ಐನಲ್ಲಿ ಪಿಎಂಎಫ್ಎಂಇ ಸಂಪರ್ಕ ಅಧಿಕಾರಿಗಳಾಗಿರುವ ಡಾಕ್ಟರ್ ರಾಘವೇಂದ್ರ ಅವರೊಂದಿಗೆ ಮಾತುಕತೆ. ಸರ್, ನಮ್ಮ ಪ್ರಧಾನಮಂತ್ರಿಗಳ ಒಂದು ಆತ್ಮ ನಿರ್ಭರ ಭಾರತ, ಸ್ವಾಭಿಮಾನಿ ಭಾರತದ ಏನು ಪರಿಕಲ್ಪನೆ ಇದೆ, ಆ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸಕ್ಕೆ ಸರ್ ಈ ಯೋಜನೆ ಬಹಳ ಸಹಕಾರಿಯಾಗಿದೆ. ಹೌದು, ಆ ಸಹಕಾರ ಮಾಡೋಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸರ್. ಈ ಯೋಜನೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸಬೇಕು. ಮಾರ್ಚ್ 9 ಬುಧವಾರ ಕೃಷಿಯಲ್ಲಿ ಮಾಗಿ ಉಳುಮೆಯ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡುತ್ತಾರೆ ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಎನ್ ಗಂಗಾ ನರಸಿಂಹಯ್ಯ. ಈ ಒಂದು ಮುಂದಿನ ದಿನಗಳಲ್ಲಿ ಏನು ಮಾಗಿ ಉಳುಮೆ ಮಾಡಿದಾಗ ತೇವಾಂಶವಿದ್ದಾಗ ಅದರಲ್ಲಿ ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ ಮತ್ತೆ ಇದು ಎರೆಹುಳು ಗೊಬ್ಬರ ಇತರೆ ತ್ಯಾಜ್ಯಗಳನ್ನು ಅಂದ್ರೆ ಮೇಲಿನ ಭೂಮಿಯ ಮೇಲೆ ಬಿದ್ದಿದ್ದಂತಹ ಎಲ್ಲಾ ತ್ಯಾಜ್ಯಗಳನ್ನು ಭೂಮಿಗೆ ಸೇರಿಸಿದ್ರೆ ಉತ್ತಮವಾದಂತಹ ನೀರಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಜಾಸ್ತಿ ಆಯ್ತದೆ. ಮಾರ್ಚ್ 10 ಗುರುವಾರ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯ ತಾಂತ್ರಿಕತೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ HV ದಿವ್ಯಾ ಅವರೊಂದಿಗೆ ಸಂದರ್ಶನ. ಅದೇ 18-19 ಒಂದು ಹೊಸ ತಳಿ LBG 791 ಅಂತ ಹೇಳಿಬಿಟ್ಟು ಮಂಡ್ಯದಿಂದ ನಮಗೆ ಮಂಡ್ಯ VC ಫಾರ್ಮ್ ಇಂದ ನಮಗೆ ಒಂದು ಪ್ರಯೋಗಕ್ಕೆ ಕೊಟ್ಟರು. ಆ ಒಂದು ತಳಿಯಿಂದ ನಾವು 5 ರೈತರಲ್ಲಿ ಫಸ್ಟ್ ಪ್ರಯೋಗ ಮಾಡಿ ನಮ್ಮ KVK ಒಂದು ಜಮೀನಿನಲ್ಲೂ ಸಹ ಪ್ರಯೋಗ ಮಾಡಿದಾಗ ಒಂದು ಹಳದಿ ರೋಗಕ್ಕೆ ಒಂದು ಸ್ವಲ್ಪನೂ ಅದು ತುತ್ತಾಗ್ದಲೇ ಇರೋದು ಕಂಡು ಬಂತು. ಮಾರ್ಚ್ 11 ಶುಕ್ರವಾರ ಹಿಪ್ಪು ನೇರಳೆ ಬೆಳೆಯಲ್ಲಿ ಬೇರುಕೊಳೆ ರೋಗದ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ GS ಅರುಣ್ ಕುಮಾರ್ ಅವರೊಂದಿಗೆ ಮಾತುಕತೆ. ಈ ಒಂದು ಹಿಪ್ಪು ನೇರಳೆ ಬೇರುಕೊಳೆ ರೋಗ ತನ್ನ ಒಂದು ಸಾಂಕ್ರಾಮಿಕ ಸ್ವರೂಪದಿಂದಾಗಿ ಮತ್ತು ಈ ಎಲ್ಲಾ ಗಿಡಗಳನ್ನ ಹಿಪ್ಪು ನೇರಳೆ ಗಿಡಗಳನ್ನ ಸಂಪೂರ್ಣವಾಗಿ ಕೊಲ್ಲುವಂತ ಒಂದು ಸಾಮರ್ಥ್ಯ ಹೊಂದಿರೋದ್ರಿಂದ ಇದನ್ನ ನಾವು ಅಪಾಯಕಾರಿ ರೋಗ ಅಂತಾನೆ ಪರಿಗಣಿಸಿದೀವಿ. ಮಾರ್ಚ್ 12 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ಎಲ್ಲನೂ ಪೀಚು ಗೀಚು ಎಲ್ಲಾನು ತುಂಬಿಕೊಂಡು ಬಿಟ್ರೆ ತಗೊಳಕಿಲ್ವ ಸುಬಣ? ಅದನ್ನ ಯಾರು ತಗೊಂಡವ್ರಪ್ಪ? ಬೇರೆ ಬೇರೆ ತರ ಬೆಲೆ ಮಾಡ್ತಾರಲ್ಲ, ಅವ್ರು ಮಾಡ್ಕೊಳಕಿಲ್ಲ. ವಿಂಗಡಣೆವೆಲ್ಲನು ಅವ್ರ ಕೆಲಸ ಅಲ್ಲ ನೋಡು. ಒಳ್ಳೆ ನಿನ್ ಮೊಬೈಲ್ ಇದ್ಯಾಕಪ್ಪ ಇವನ್ ಮಾಡ್ತಿದ್ದನು, ಆಮೇಲೆ ಮಾತಾಡ್ತೀನಿ ಬಿಡು. ಮಾಡು ಮತ್ತೆ. ಸರಿ ಸರಿ ಸರಿ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.